ಮೊದಲನೆಯ ಭಾಷ್ಯದಲ್ಲಿ ಪ್ರಕರಣದ ಸಂಬಂಧ ಎರಡನೆಯ ಭಾಷ್ಯದಲ್ಲಿ ಪ್ರಯೋಜನ ಈ ಪ್ರಯೋಜನವನ್ನು ಹೇಳ್ತಾರೆ ರೋಗ ಆಕಸ್ಯವ ರೋಗ ನಿವೃತ್ತವು ಸ್ವಸ್ಥತಾ ರೋಗ ರೋಗಿಯು ಸ್ವಸ್ಥನಾಗುತ್ತಾನೆ ರೋಗ ನಿವೃತ್ತವು ರೋಗಿಯ ರೋಗವು ನಿವೃತ್ತವಾದಾಗ ರೋಗಿಯು ಹೇಗೆ ಸ್ವಸ್ಥನಾಗುತ್ತಾನೋ ಹಾಗೆ ದುಃಖಾತ್ಮಕನಾಗುವಂತಹ ಜೀವನ ದುಃಖವು ಶಮನವಾದಾಗ ಅವನು ಸ್ವಸ್ಥನಾಗ್ತಾನೆ ಈಗ ದುಃಖವು ಶಮನವಾಗೋ ಹೇಗೆ ದ್ವೈತ ಪ್ರಪಂಚ ಉಪಶಮೆ ದ್ವೈತ ಪ್ರಪಂಚ ಉಪಶಮೆ ಸ್ವಸ್ಥತ ದುಃಖಕ್ಕೆ ಕಾರಣ ದ್ವೈತ ಪ್ರಪಂಚವನ್ನು ಸತ್ಯ ಅಂತ ನಾವು ನೋಡುವುದಾಗಿರ್ತದೆ ದ್ವೈತ ಪ್ರಪಂಚ ಅಂದ್ರೇನು ಜಗತ್ತಿನ ಭಿನ್ನ ಭಿನ್ನವಾದ ನಾಮರೂಪಗಳು ಆ ಭಿನ್ನ ಭಿನ್ನವಾದ ನಾಮರೂಪಗಳು ಆತ್ಮನನ್ನು ಹೊರತುಪಡಿಸಿ ಇಲ್ಲವಲ್ಲ ಘಟವು ಎನ್ನುವ ನಾಮರೂಪ ಮಣ್ಣನ್ನು ಹೊರತುಪಡಿಸಿ ಹೇಗೆ ಇಲ್ಲವೋ ಆಭರಣಗಳು ಎನ್ನುವ ನಾಮರೂಪ ಚಿನ್ನವನ್ನು ಹೊರತುಪಡಿಸಿ ಹೇಗಿಲ್ಲವೋ ಹಾಗೆ ಈ ದ್ವೈತ ಪ್ರಪಂಚವು ಆತ್ಮನ ಹೊರತುಪಡಿಸಿ ಇಲ್ಲಲ್ಲ ಆ ಆತ್ಮನೇ ನಾನು ಅನ್ನುವ ದ್ವೈತ ಉಪಶಮನ ಇಲ್ಲಿರುವುದು ನಾನೇ ಈ ಮೂಲಕವಾಗಿ ಅವಿದ್ಯಾ ಆರೋಪಿತವಾದ ಅಧ್ಯಾರೋಪಿತವಾದ ಭ್ರಮಿತವಾದ ಈ ಪ್ರಪಂಚವು ಶಾಂತವಾಗಿಸಲ್ಪಟ್ಟಿತು ಹೇಗೆ ದ್ವೈತ ಪ್ರಪಂಚದ ನಿವೃತ್ತಿ ದ್ವೈತ ಪ್ರಪಂಚದ ನಿವೃತ್ತಿ ಅಂದರೆ ನಾವು ರೂಪಗಳ ಭೇದಗಳೇನಿವೆಯೋ ಅವುಗಳನ್ನ ನಾವು ತೋರಿಕೆ ಮಾತ್ರ ಅನ್ನುವ ತಿಳುವಳಿಕೆಯಲ್ಲಿ ದ್ವೈತ ಪ್ರಪಂಚವನ್ನು ನಾಶಪಡಿಸಿಕೊಂಡು ಈ ಮೂಲಕವಾಗಿ ದುಃಖ ಶಮನವಾಯಿತು ಏಕೆಂದರೆ ಯಾವ ದ್ವೈತ ಪ್ರಪಂಚವನ್ನು ದ್ವೈತ ಪ್ರಪಂಚ ಅಂತ ಕರೆದಿದ್ದೇವೋ ಆ ದ್ವೈತ ಪ್ರಪಂಚಸ ಅವಿದ್ಯಾಕೃತತ್ವಾದ ಅದೆಂದು ಅಜ್ಞಾನ ಜನಿತ ಹೀಗೆ ಸ್ಥಾನೋ ಪುರುಷ ಅಜ್ಞಾನ ಕಾರಣ ಯಾವುದು ಅಜ್ಞಾನ ಕಾರಣ ಅದು ಸ್ಥಾನ ಅನ್ನೋದು ಸ್ಥಾನ ಅನ್ನೋದು ನಮಗೆ ಸ್ಪಷ್ಟವಾಗಿ ಗೊತ್ತಿಲ್ಲ ಸ್ಥಾನ ಅಂದ್ರೆ ಮೋಟು ಮರ ಸಿಡಿಲು ಬಿಡದಿರ್ತವೆ ನೋಡಿ ಮರಗಳು ಕಳ್ಕೊಂಡು ಬಿದ್ದುಬಿಟ್ಟಿರ್ತಾರೆ ಸುಟ್ಟೋಗಿರ್ತಾರೆ ಆ ಸ್ಥಾನ ಆ ಮೋಟು ಮರದಲ್ಲಿ ಪುರುಷ ಒಬ್ಬ ಕಳ್ಳ ಇದ್ದಾನೆ ಅವಿದ್ಯಾಕೃತವೋ ಏನು ವಿದ್ಯಾನೋ ಅವಿದ್ಯಾಕೃತ ಅವಿದ್ಯಾಕೃತ ಯಾವುದು ಅವಿದ್ಯಾಕೃತವಾಗಿದೆಯೋ ವಿದ್ಯೆಯ ತದುಪಶಮ ಸ್ಯಾತ್ ಅದು ಸರಿಯಾದ ಜ್ಞಾನದಲ್ಲಿ ವಿದ್ಯೆಯ ತದುಪಶಮ ಸ್ಯಾತ್ ತಸ್ಮಾತ್ ಬ್ರಹ್ಮವಿದ್ಯಾ ಪ್ರಕಾಶನಾಯ ಅಸ್ಯ ಆರಂಭ ಕ್ರಿಯತೆ ಈ ಪ್ರಕಾರವಾದಂತಹ ಈ ಪ್ರಕರಣ ಬ್ರಹ್ಮವಿದ್ಯೆಯನ್ನು ಸ್ಪಷ್ಟಪಡಿಸಲಿಕ್ಕಾಗಿ ಪ್ರಾರಂಭವಾಗಿದೆ ಇದಕ್ಕೆ ಏನ್ ಸಪೋರ್ಟ್ ನಿಮಗೆ ಅಂತ ಹೇಳಿ ಇಷ್ಟು ಸಪೋರ್ಟ್ ಕೊಟ್ಟಿದ್ದಾರೆ ಯತ್ರ ಹಿ ದ್ವೈತಮಿವ ಭವತಿ ಯತ್ರವಾ ಅನ್ಯದಿವ ಸ್ಯಾತ್ ತತ್ರ ಅನ್ಯ ಅನ್ಯದ ಪಶ್ಯೇತ್. ಒಂದನ್ನ ಅನ್ಯವಾಗಿ ನೋಡಿದ್ದೆ ಆದ್ರೆ ಅನ್ಯವು ಅನ್ಯವನ್ನು ನೋಡ್ತಾ ಇರ್ತದೆ, ಅರ್ಥಾತ್ ಗುರುತಿಸ್ತಾ ಇರ್ತದೆ. ಅನ್ಯ ಅನ್ಯದಿಜಾನೀಯಾತ್, ಇದು ಬೇರೆನೇ ಎಂದು ತಿಳ್ಕೊಂಡಾಗ ಅವನಿಗೆ ದ್ವೈತವು ಪ್ರವೇಶವಾಗ್ತದೆ. ಎತ್ತರತ್ತು ಅಸ್ಯ ಸರ್ವ ಆತ್ಮೈವ ಅಭೂತ, ಯಾರಿಗೆ ಎಲ್ಲ ಆತ್ಮವು ಒಂದೇ ಅನ್ನುವಂಥ ಪಟ್ಟು ಆಗ್ತದೆ, ತಕ್ಕೇನ ಕಂಪಶ್ಯೇತ್, ಅವನು ಯಾರನ್ನ ಹೇಗೆ ತಾನೇ ನೋಡ್ಲಿಕ್ಕೆ ಸಾಧ್ಯ ಬೇರೆ ಅಂತ ಹೇಳಿ. ಎಲ್ಲೋ ಅವನೇ ಆಗಿರುವಾಗ ಆಕಾಶವನ್ನು ಹೇಗೆ ಬೇರೆ ಆಗಿ ನೋಡುವುದಿಲ್ಲವೋ ಹಾಗೆ ಇವನು ಬೇರೆ ಏನನ್ನು ನೋಡ್ಲಿಕ್ಕೆ ಸಾಧ್ಯ, ಎಲ್ಲವೂ ತಾನೇ ಆಗಿದ್ದಾನೆ. ಕೇನ ಕಂಪಶ್ಯೇತ್, ಕೇನ ಕಂಬಿಜಾನೀಯಾತ, ತನ್ನನ್ನು ಹೊರತುಪಡಿಸಿ ಇದೆ ಅಂತ ತಿಳ್ಕೊಳ್ಳಿಕ್ಕೆ ಸಾಧ್ಯ, ಇನ್ನೊಂದನ್ನು ತಿಳಿದುಕೊಳ್ಳುವ ಸಾಧ್ಯತೆ ಇಲ್ಲ. ಅಂದ್ರೆ ಇವನು ಸೆಲ್ಫ್ ಕಂಪ್ಲೀಟ್ ಆಗಿದ್ದಾನೆ. ಆದ್ದರಿಂದ ಇತ್ಯಾದಿ ಶ್ರುತಿಭ್ಯ ಅಸ್ಯಾರ್ಥಸ್ಯ ಸಿದ್ಧಿ. ಎರಡನೇ ಭಾಷ್ಯದಲ್ಲಿ ಇಷ್ಟು ವಿಷಯಗಳನ್ನು ತಗೊಂಡು ಮೂರನೇ ಭಾಷೆಗೆ ನಾವು ಪ್ರವೇಶ ಆಗ್ತಾ ಇದ್ದೀವಿ. ತತ್ರ ತಾವತ್ ಓಂಕಾರ ನಿರ್ಣಯಾಯ ಪ್ರಥಮಂ ಪ್ರಕರಣಂ ಆಗಮ ಪ್ರಧಾನಂ ಆತ್ಮತತ್ವ ಪ್ರತಿಪತ್ತಿ ಉಪಾಯಭೂತಂ ಯಸ್ಯ ದ್ವೈತ ಪ್ರಪಂಚಸ್ಯ ಉಪಶಮೇ ಅದ್ವೈತ ಪ್ರತಿಪತ್ತಿ ಸ್ವಾಮಿವ ಸರ್ಪಾದಿ ಸರ್ಪಾದಿ ಇವ ಸರ್ಪಾದಿ ಸರ್ಪಾದಿ ವಿಕಲ್ಪ ಉಪಶಮೇ ಸರ್ಪಾದಿ ವಿಕಲ್ಪ ಉಪಶಮೇ ರಜ್ಜು ರಜ್ಜು ತತ್ವ ಪ್ರತಿಪತ್ತಿ ಪ್ರತಿಪತ್ತಿ ತಸ್ಯ ತಸ್ಯ ದ್ವೈತಸ್ಯ ಹೇತುತಃ ದ್ವೈತಸ್ಯ ಹೇತುತಃ ವೈತತ್ಯ ಪ್ರತಿಪದಾ ಪ್ರತಿಪಾದನಾಯ ವೈತತ್ಯ ಪ್ರತಿಪಾದನಾಯ ದ್ವಿತೀಯಂ ಪ್ರಕರಣಂ ದ್ವಿತೀಯಂ ಪ್ರಕರಣಂ. ಮೊದಲನೇ ಪ್ರಕರಣ, ಒಟ್ಟು ನಾಲ್ಕು ಪ್ರಕರಣಗಳು. ಮೊದಲನೇ ಪ್ರಕರಣ ಆಗಮ ಪ್ರಕರಣ. ಏತಕ್ಕಾಗಿ ಆಗಮ ಪ್ರಕರಣ? ಓಂಕಾರ ನಿರ್ಣಯ. ಓಂಕಾರವು ವೇದಾಂತ ಶಾಸ್ತ್ರಕ್ಕೆ ಒಂದು ಅನುಭವ ಗಮ್ಯವಾದ ಪ್ರಮಾಣ. ಓಂಕಾರ ವೇದಾಂತ ಕ್ಷೇತ್ರಕ್ಕೆ ಪ್ರವೇಶವಾಗುವವರಿಗೂ ಜಿಜ್ಞಾಸ ಮಾಡುವವರಿಗೂ ತತ್ವಜ್ಞಾನದಲ್ಲಿ ನಿಲ್ಲಬೇಕು ಎಂದು ಬಯಸಿದವರಿಗೂ ಓಂಕಾರವೇ ಒಂದು ಸಿಡಿ ಇದ್ದಂತೆ, ಏನದು ಒಂದು ಒಂದು ಮಿಚ್ಚಣಿಕೆ ಇದ್ದ, ಒಂದು ಏಣೆ ಇದ್ದ. ಓಂಕಾರ ಆಲಂಬನ, ಇವರು ಓಂಕಾರವನ್ನು ಅವಲಂಬಿಸುವ ಮೂಲಕವಾಗಿ ಎಲ್ಲ ಆಲಂಬನೆಗಳಿಂದ ಮುಕ್ತರಾಗುತ್ತಾರೆ. ಇಷ್ಟು ಓಂಕಾರ ಮಹತ್ವ ಇದೆ. ಓಂಕಾರ ನಿರ್ಣಯಾಯ ಪ್ರಥಮಂ ಪ್ರಕರಣಂ. ಹೀಗಾಗಿ ಮೊದಲನೇ ಪ್ರಕರಣ ಏನಕ್ಕಾಗಿದೆ? ಓಂಕಾರ, ಓಂಕಾರದ ಮಹತ್ವ, ಓಂಕಾರವು ಹೇಗೆ ಸಾಧನ ಆದೀತು, ಹೇಗೆ ಅದನ್ನು ನಾವು ಉಪಯೋಗಿಸಿಕೊಬಹುದು. ಓಂಕಾರವೇ ಜ್ಞಾನ, ಓಂಕಾರವೇ ಆತ್ಮ, ಓಂಕಾರವೇ ಸರ್ವಸ್ವವು ಆಗಿದೆ ಅನ್ನೋದು ಕೂಡ ಅಲ್ಲಿ ಸಿದ್ಧವಾಗ್ತದೆ. ಹೀಗಾಗಿ ಆಗಮ ಪ್ರಕರಣ ಭಾರಿ ಪ್ರಮುಖವಾದ ಪಾತ್ರವನ್ನು ಧರಿಸುತ್ತದೆ. ಆಗಮ ಪ್ರಕರಣ ನಂತರ ಬಾಕಿ ಮೂರು ಪ್ರಕರಣಗಳು ಜಿಜ್ಞಾಸಾತ್ಮಕವಾಗಿ ಹೋಗ್ತವೆ. ಮೊದಲು ಆಗಮ ಪ್ರಕರಣದಲ್ಲಿ ಓಂಕಾರ ನಿರ್ಣಯವಾಗ್ತದೆ. ಆತ್ಮ ಚತುಷ್ಪಾತ್, ಓಂಕಾರದಲ್ಲಿ ಆತ್ಮ ನಾಲ್ಕನೆಯ ಪಾದ ಅಂತ ಪ್ರಾರಂಭ ಆಗ್ತದೆ. ಅದು ಮೊದಲನೇ ಪ್ರಕರಣದಲ್ಲಿ ಪೂರ್ತಿ 12 ಶ್ಲೋಕದಲ್ಲಿ ಅದಷ್ಟು ಮುಗಿದೋ ಬಿಡುತ್ತದೆ. ಇದಷ್ಟು ಆಗಮ ಅಂದ್ರೆ ಶಾಸ್ತ್ರ ಪ್ರಮಾಣ. ಸೊ ಏನ್ ಸಿದ್ಧ ಆಯ್ತು? ಓಂಕಾರವು ಹೇಗೆ ಶ್ರುತಿಯ ಅಧ್ಯಯನದಲ್ಲಿ ಒಂದು ಪಾತ್ರವನ್ನು ವಹಿಸ್ತದೋ ಅಷ್ಟು ಮಾತ್ರ ಸಾಲದು. ಓಂಕಾರವೇ ಬ್ರಹ್ಮ. ಇಲ್ಲಿ ಮತ್ತೆ ಆಲಂಬನ ಇಲ್ಲ, ಇಲ್ಲಿ ಆಲಂಬನ ಹಾಕ್ಬಿಟ್ರೆ ಅಂತಂದ್ರೆ ಅದು ಓಂಕಾರ ಉಪಾಸ್ಯ ಆಗುತ್ತೆ, ಉಪಾಸ್ಯ ದೇವತಾ ಆಗುತ್ತೆ. ಆಹಾ, ಇಲ್ಲಿ ಏನಾಗ್ಬೇಕಾಗಿದೆ, ಓಂಕಾರ ನಿರ್ಣಯ ಆಗ್ಬೇಕಾಗಿದೆ. ಏನಂತೇಳಿ, ಬ್ರಹ್ಮ ಶಿಷ್ಯ ಅದಿಗಳು ಹೇಳ್ತಾರೆ, ಆತ್ಮ ತತ್ವ ಪ್ರತಿಪತ್ತಿ ಉಪಾಯಭೂತ, ಅಂಡರ್ಲೈನ್ ಮಾಡಿ ಉಪಾಯ, ಆತ್ಮ ಪ್ರತಿಪತ್ತಿ ಉಪಾಯಭೂತ. ಓಂಕಾರ ಇದು ಉಪಾಯಾತ್ಮಕವಾದ ಪಾತ್ರವನ್ನ ವಹಿಸುತ್ತದೆ. ಅಲ್ಲಿರೋ ಶಬ್ದವನ್ನು ಬರ್ಕೋಬೇಡಿ, ನಾನು ಹೇಳುವ ಶಬ್ದಗಳನ್ನ ಪ್ರಯೋಗ ಮಾಡಿ. ಓಂಕಾರವು ಉಪಾಯಾತ್ಮಕವಾದಂತಹ ಪಾತ್ರವನ್ನ ವಹಿಸ್ತದೆ. ಉಪಾಯಭೂತಂ ಏನಕ್ಕಾಗಿ, ಆತ್ಮತತ್ವ ಪ್ರತಿಪತ್ತಿ, ತತ್ವಜ್ಞಾನದ ಸ್ಪಷ್ಟತೆಗಾಗಿ ಓಂಕಾರದ ಪಾತ್ರ ಬಹಳ ಮುಖ್ಯ ಇದೆ. ಹೇಗೆ ಅಂದರೆ, ದ್ವೈತ ಪ್ರಪಂಚಸ್ಯ ಉಪಶಮೆ ಅದ್ವೈತ ಪ್ರತಿಪತ್ತಿ. ದ್ವೈತ ಪ್ರಪಂಚವು ಶಾಂತವಾದಾಗಲೇ, ನಮ್ಮ ಋಷಿಕೇಶ್ ಭಾಷೆಯಲ್ಲಿ ಶಾಂತವಾಗುವುದರೆ ಸಾಯೋದು ಅಂತ ಅರ್ಥ. ದ್ವೈತ ಪ್ರಪಂಚದ ಶಾಂತವಾಗುವಿಕೆಯಲ್ಲಿ ಅರ್ಥೇನು ಅರ್ಥ ಆಯ್ತಲ್ಲ, ದ್ವೈತವು ನಾಶವಾದಾಗಿದೆ. ಇನ್ನೂ ದ್ವೈತ ಇದೆ, ಎಲ್ಲ ಹೋಗಿದೆ ಸ್ವಾಮಿ, ಆದರೆ ಸರ್ಪದ ಬಣ್ಣ ಇದೆ, ಎಲ್ಲ ಹೋಗಿದೆ ಅಂತ, ಎಲ್ಲವೂ ಚಿನ್ನಮಯ. ಅದೊಂದು ಕೊಂಡಿದೆ ನೋಡಿ, ಅದೊಂದು ಯಾಕೆ ಹೋಗ್ಕೊಂಡಿದೆ ಗೊತ್ತಿಲ್ಲ. ಎಲ್ಲವೂ ಚಿನ್ನ ಆದ್ಮೇಲೆ ಕೊಂಡಿನೂ ಚಿನ್ನವೇ ತಾನೆ. ಹಾಗೆ ಕಿಂಚಿತ್ತೂ ಉಳಿಯದಂತೆ ಏನಾಗ್ತದೆ, ಅದ್ವೈತ ಪ್ರತಿಪತ್ತಿ. ಯಾವಾಗ ದ್ವೈತ ಪ್ರಪಂಚಸ್ಯ ಉಪಶಮೆ, ಅದು ಅದಕ್ಕೆ ಉದಾಹರಣೆ ಕೊಟ್ಟಾರೆ, ಏನು ರಜ್ವಾಂ ಇವ ಸರ್ಪಾದಿ ವಿಕಲ್ಪ ಉಪಶಮೆ. ರಜ್ವಾಂ ಹಗ್ಗದಲ್ಲಿ ಸರ್ಪಾದಿ, ಸರ್ಪ ಇತ್ಯಾದಿಗಳು ವಿಕಲ್ಪ, ಅವುಗಳ ವಿಕಲ್ಪಗಳು ಉಪಶಮೆ. ಅದು ಯಾವಾಗ ಶಾಂತವಾಗ್ತದೆ ಆವಾಗ ತತ್ವ ಸ್ಪಷ್ಟವಾಗ್ತದೆ. ಅಲ್ಲಿರೋದು ಹಗ್ಗ, ರಜ್ಜು ತತ್ವ ಪ್ರತಿಪತ್ತಿ, ಅಲ್ಲಿರೋದು ಹಗ್ಗ ಮಾತ್ರ ಅನ್ನೋದು ಸ್ಪಷ್ಟವಾಗಿ ಬರ್ತದೆ. ತಸ್ಯ ದ್ವೈತಸ್ಯ ಹೇತುತಃ, ಓಕೆ, ತಸ್ಯ ದ್ವೈತಸ್ಯ ಹೇತುತಃ ವೈತಥ್ಯ ಪ್ರತಿಪಾದನಾಯ ದ್ವಿತೀಯಂ ಪ್ರಕರಣ. ಆದ್ದರಿಂದ ಎರಡನೇ ಪ್ರಕರಣ ಬರ್ತದೆ, ಏನು, ದ್ವೈತಕ್ಕೆ ಕಾರಣವಾಗಿರುವಂತಹ ವೈತಥ್ಯ ಪ್ರತಿಪದ ಪಾದನಾಯ ವಿತಥಾಭಾವ. ವೈತಥ್ಯ ಅಂದ್ರೇನು, ವಿತಥ ಭಾವ. ತೋರಿ ಅಡಗುವ ವಿಷಯವನ್ನ, ತೋರಿ ಅಡಗುವ ವಿಷಯವನ್ನ ವಿತಥ ಭಾವ ಅಂತ ಕರೀತಾರೆ. ತೋರ್ತದ ಅಡಗ್ತದೆ, ತೋರ್ತದ ಅಡಗ್ತದೆ. ತೋರುವ ಸಮಯದಲ್ಲಾಗಲೂ ತೋರ್ತಾ ಇದೆ ಅಂತ ನೀವು ಹೋಗಿ ಅದನ್ನು ಅನುಭವಿಸುವ ಪ್ರಯತ್ನ ಮಾಡಿದ್ರೆ ನೀವು ಸಿಗೋದಿಲ್ಲ. ನೀವು ನಮ್ಮ ಸುಖ ದುಃಖ ನಮ್ಮ ಕೈ ಸಿಗೋದಿಲ್ಲ, ಅವು ಇದ್ರೆ ತಾನೇ ಸಿಗೋದು. ಅದರೊಳಗೆ ಎಷ್ಟು ಸ್ಪೆಷಲೈಸೇಷನ್ ಮಾಡ್ಕೋತಿದ್ರೋ ಗೊತ್ತಿಲ್ಲ. ಇವನು ಸಂಸಾರದ ದುಃಖಿ, ಇವನು ರೋಗದಿಂದ ದುಃಖಿ, ಇವನು ಅಂತ ದುಃಖಿ, ಇವನು ಇಂಥ ದುಃಖಿ ಅಂತೇಳಿ. ಹೀಗಾಗಿ ಈ ಸರ್ಜನ್ಸು ಎಲ್ಲ ಸ್ಪೆಷಲೈಸ್ಡ್ ಡಾಕ್ಟರ್ಸು ಏನ್ ಸ್ಪೆಷಲೈಸೇಷನ್ ಮಾಡ್ಕೊಂಡಿರಿ, ನಾವು ಸಂಸಾರ ದ್ವೈತವನ್ನ ಹೇಗೆ ಆಪರೇಟ್ ಮಾಡಬೇಕು ಅನ್ನೋದನ್ನ ಸ್ಪೆಷಲೈಸ್ ಮಾಡ್ಕೊಂಡಿವಿ. ಹೆಂಗ್ರಿ ಆಗ್ತದೆ, ಯಾಕೆ ಸಾಧ್ಯಲ್ಲ? ಅವು ತೋರಿ ಅಡಗತಾವೇನ, ಅವು ಇಲ್ಲ ಅಲ್ಲಿ. ಎವ್ರಿ ಮೂಡ್, ಎವ್ರಿ ಭಾವನಾ, ಎವ್ರಿ ಫೀಲಿಂಗ್, ಎವ್ರಿ ಡಿಸೈರ್, ಎವ್ರಿ ವಾಸನ, ಇವು ಯಾವ ಇಲ್ಲೇ ಇಲ್ಲ. ಇದು ಎಷ್ಟು ಚೆನ್ನಾಗಿತ್ತು, ಬೇಕಾದ ಇಟ್ಕೊಳ್ಬಿಟ್ಟು ಬೇಡ ಅದನ್ನು ಹೆಸರು ಬರ್ತಿತ್ತು. ಆಗ ಮಾಡ್ಲಿಕ್ಕಾಗುದು ನೋಡಿ, ಬೇಡಾದೆಲ್ಲ ಬರ್ತಾವೆ, ಬೇಕಾದ ಹೋಗ್ಬಿಡ್ತವೆ. 500,000 ಹೋದ ಹಿಂದಿನ ದಿವಸ ಲೋಹಿತ್, ಲೋಹಿತ್ ಅರಸ್ ಅಂತ ಮೈಸೂರಿನವರು 7ನೇ ತಾರೀಕು ಬೆಳಗ್ಗೆ ಬಂದರು. ಸಂಜೆ ನಿಮ್ಮ ಟ್ರಾವೆಲ್ ಇತ್ಯಾದಿ ಎಕ್ಸ್ಪೆನ್ಸಿಗೆ ಅಂತೇಳಿ ಇಟ್ಕೊಳ್ರಿ ಅಂತ 50,000 ಕೊಟ್ಟರು. ಪುಣ್ಯ ಬರಲಪ್ಪ ನಿನ್ನ ಮಕ್ಕಳಿಗೆ ಅಂತ. ಏಕೆಂದ್ರೆ ಈ ಥರ ಕರೆದು ಇಷ್ಟೊಂದು ಅಮೌಂಟ್ ಕೊಡೋರು ಯಾರೂ ಇದ್ದಿದ್ದಿಲ್ಲ. ಕೊಟ್ಟು ತಕ್ಷಣ ಫೋನ್ ಮಾಡಿ ರಿಸೀಟ್ ಪಾಸ್ ಅಲ್ಲ ಮೈಸೂರಿನಲ್ಲಿ ಮಾಡಿಕೊಟ್ಬಿಡ್ರಿ ಸಂಜೆ. ಆಯಿತು, ರಿಸೀಟ್ ಪಾಸ್ ಮಾಡಿ ಕೊಟ್ಟು ಆಯಿತು. 50,000 ಎಲ್ಲ 500 ನೋಟು. 8ನೇ ತಾರೀಕು ರಾತ್ರಿ ಪಕಟ್ ಮಾಡ್ಬಿಡ, ಇನ್ನು ಬ್ಯಾಂಕಿಗೆ ಹಾಕಿಲ್ಲ, ಬ್ಯಾಂಕಿಗೆ ಹಾಕ್ಬಿಡೋದಾಯ್ತಾ? ಅಲ್ಲ, ಅಕೌಂಟ್ ಇಲ್ಲ ನಮ್ದು ಮೈಸೂರಿನೊಳಗೆ, ಅವನು ಇಲ್ಲೇ ತಂದೆ ಹಾಕ್ಬೇಕು ಹುಬ್ಳಿ ತಂದು. ವಿತತಸ್ಯ ಪ್ರಕರಣ ಎಲ್ಲ ಮಿಥ್ಯ ತೋರಿ ಅಡಂತ ಹಿಡ್ಕೊಳಕ್ ಹೋದ್ರೆ ಅನೌನ್ಸ್ಮೆಂಟ್ ಆಗ್ಬಿಡ್ತು. ನೋಡಿ ಕಳ್ಳನ ಹಿಡಿದು ಬರ್ತಾನಪ್ಪ ಬರೋದಿಲ್ಲ. ಸ್ಥಾನ ಪುರುಷ ಅವನ್ ಹಿಡಿದು ಬರ್ತೇನೋ ಸಿಗೋದಿಲ್ಲ. ಹಗ್ಗ ಹಾವು ಹಿಡಿದು ಬರ್ತೇನೋ ಹಾವು ಕೈ ಸಿಗೋದಿಲ್ಲ. ಹಾವ ಹಿಡ್ಲಿಕ್ಕೆ ಹೋಗ್ತೀರಿ ಅದು ಸಿಗೋದೇನೋ ಹಗ್ಗ. ಸೊ ಇದೇನು ಭ್ರಷ್ಟಾಚಾರದ ಹಣ ಇದೆ, ಕೈಗೆ ಸಿಗೋದಿಲ್ಲ. ಎಲ್ಲ ವಿತತಸ್ಯ ಭಾವ, ಎಲ್ಲ ಮಿಥ್ಯ ಎಲ್ಲ ಇದು. ಅದನ್ನು ಹಿಡಿಯೋ ಪ್ರಯತ್ನ ಮಾಡ್ತೀವಿ, ಹೆಂಗಾರ ಮಾಡಿ ಹಿಡಿದ್ಕೋಬೇಕು, ಯಾವುದ್ರ ನೆಪದಲ್ಲಿ ಹಿಡಿದ್ಕೋಬೇಕು. ಅವನಂತಾನೆ ಈಶ್ವರ, ಪ್ರಧಾನಮಂತ್ರಿ ನರೇಂದ್ರ ಮೋದಿ, ಅವನ ಈಶ್ವರ ತಾನೆ. ಸದ್ಯಕ್ಕೆ ಅವನೇ ಈಶ್ವರ, ಸರ್ವಜ್ಞ ಸರ್ವಶಕ್ತ. ಬಿಲ್ ಗೇಟ್ಸ್ ಹೇಳ್ಬಿಟ್ಟ, ನಾ ಪ್ರಪಂಚಕ್ಕೆ ಪಾಠ ಕಲಿಸ್ಬೇಕು ಅಂತ ಹೊಂಟೆ, ಆದ್ರೆ ನರೇಂದ್ರ ಮೋದಿ ಕಡೆ ಕಲಿಯೋದು ಎಷ್ಟು ಬಾಕಿ ಇದೆ ನಾಮದಲ್ಲಿ ಕಲಿಯೋದು. ತತ್ಸ್ಯ ಪಾಪ ಎಲ್ಲ ತೋರಿ ಅಡುಗುವಂಥದ್ದಪ್ಪ, ಇದ್ರೊಳಗೆ ಯಾವ್ದ್ರೊಳಗೂ ಸತ್ಯತೆ ಇಲ್ಲ ಅನ್ನೋದನ್ನ ಮೊದಲ ತಿಳಿದ್ರೆ ತಲೆನೋವು ಕಡಿಮೆ, ಹಾರ್ಟ್ ಅಟ್ಯಾಕು, ಬ್ಲಡ್ ಪ್ರೆಷರ್ ಎಲ್ಲ ಕಡಿಮೆ. ನೋಡಿ ಪರಮಾತ್ಮ ಒಂದು ಹಾರ್ಟ್ ಅಟ್ಯಾಕ್ ಇಲ್ಲ, ಒಂದು ಏನೇನಿಲ್ಲ, ಬಿ ಪಿ ಇಲ್ಲ, ಶುಗರ್ ಇಲ್ಲ, ಕೆಮ್ಮಿಲ್ಲ, ಚಿಂತಿಲ್ಲ, ಯಾವ ಅಂಶವೂ ಇಲ್ಲ. 100 ಕಾಲಲ್ಲ, 200 ಕಾಲ ಭಗವಂತ ಇರ್ತಾನೆ. ಕೈ ಕಾಲೆಲ್ಲ ಅಶಕ್ತವಾಗ್ಬಹುದು, ಬಟ್ ನಮ್ಮ ನಿಮ್ಮ ಹಂಗೆ ಕೊಯ್ಯೋ ಕೊಯ್ಯೋ ಕಂಪ್ಲೇಂಟ್ಸ್ ಇಲ್ಲ. ಗೊತ್ತಲ್ಲ. ಸೊ ಇವೆಲ್ಲ ಈ ತೋರಿ ಅಡುಗ ವಸ್ತುಗಳನ್ನು ಅವು ತತ್ವ ಸತ್ಯ ಅಂತ ನಾವು ಇಟ್ಕೊಂಡಾಗ ಇಷ್ಟೆಲ್ಲ ಮೋಹಗಳು, ಅಟ್ಯಾಚ್ಮೆಂಟ್ಗಳು, ರಾಗದ್ವೇಷಗಳು, ಅವುಗಳಿಂದಾಗಿ ಸ್ಪರ್ಧೆಗಳು, ಅವನ ಯಾಕೆ ಮುಂದೆ ಹೋಗ್ಬೇಕು, ನಾವು ಯಾಕೆ ಹೋಗ್ಬಾರ್ದು, ಅವನಿಗೆ ಏನ್ ಕ್ವಾಲಿಫಿಕೇಶನ್ ಅಂತದ ಅದ ಅಂತ ತಿಳ್ಕೊಂಡು ನೀವು ನಂಬರ್ 4 ಸೀನಿಯರ್ ಮಾಡಿದ್ರಿ ಅವರಿಗೆ. ಇನ್ನು ನಾವು ಬಹಳ ವರ್ಷ ನೋಡಿದ್ದೇವೆ ಅವ್ರನ್ನ, ನಮ್ಮ ಮೊದಲಿಂದ ಹೇಗೆ ಬದಲಾಗದೆ ಹಂಗೆ ಇದ್ದಾರೆ, ಎಷ್ಟೊಂದು ಸಾಧನೆ ಮಾಡಿದ್ದಾರೆ. ಕುಲಸ್ವಾಮಿ ಸಪೋರ್ಟ್ ಮಾಡಿದ್ರು, ಆದ್ದರಿಂದ ಅವ್ರು ಮಾಡಿರ್ಬಹುದು ಸಾಧನೆ. ನಾವು ಸಪೋರ್ಟ್ ಮಾಡಿಲ್ಲ, ನಾವು ಮಾಡಲಿಲ್ಲ, ಬಹುಶಃ ಅವ್ರು ಕೇಳಿದ್ರು ಅಂತ ಅನಿಸ್ತದೆ. ಆಯ್ತಪ್ಪ, ಏನು ನಿಮ್ಮ ಸಮಾಧಾನಕ್ಕೆ ಏನ್ ಮಾಡ್ಬೇಕು, ಅವ್ನು ಒಳಕೊಳ್ಳೋರು ಹೊರಗೆ. ಓಕೆ ಫೈನ್, ನೋ ಪ್ರಾಬ್ಲಮ್. ನಾವು ಯಾವತ್ತೂ ಈ ವೈಸತ್ಯ ಪ್ರಕರಣದಿಂದ ಹೊರಗೆ ಇದ್ದೀವಿ ನಾವು. ಈಗ್ಯಾಕೆ ಒಳಗೆ ಹೋಗ್ಬೇಕು ನಾವು? ನೀವು ಒಳಗೆ ಇಟ್ಟಿದ್ರೆ ಅಷ್ಟೇ, ನಾವು ಹೊರಗೆ ಇದ್ದೀವಿ. ನಮಗೇನ್ ಬಿ ಪಿನೂ ಇಲ್ಲ, ಏನಿಲ್ಲ, ಹೋಗಿ ಇಟ್ಕೊಂಡಿನ. ಅವಾಗ ತೋರಿ ಅಡಗುವ ಭಾವಗಳನ್ನ ಸತ್ಯ ಅಂತ ಸ್ವೀಕಾರ ಮಾಡ್ತೀವೋ ಆವಾಗಲೇ ಶುರುವಾಗಿಬಿಡ್ತವೆ ಎಲ್ಲ ರಾಗದ್ವೇಷಗಳು, ಸ್ಪರ್ಧೆಗಳು. ಯಾವನಾದ ಬಂದು ಕುತೂಹಲ ಏನ್ ಸಾಧಿಸ್ತಾನ ಅಲ್ಲಿ, ಇನ್ನು 10 ಬಿಲ್ಡಿಂಗ್ ಮಾಡ್ತಾರೆ, ಮತ್ತೊಂದು 50 ರೂಮ್ ಮಾಡ್ತಾರೆ, ಪ್ಲಾನ್ ಎಲ್ಲ ಮೆಮೋರಿಯಲ್ ಇಡ್ತಾರೆ. ಉಪನಿಷತ್ ತತ್ವಜ್ಞಾನದಲ್ಲಿ ಇದು ಒಂದು ಸಾಧನೆ ಆದೀತ. 50 ಶಿಷ್ಯರನ್ನು ತಯಾರು ಮಾಡ್ತಾರೆ. ಓಹೋ ಹೋ ಹೋ, ಇದೊಂದೇನೋ ಸಾಧನೆ. ನಾವು ದಯಾನಂದ ಮೆಮೋರಿಯಲ್ ಕಟ್ತೀವಿ, ಅದೊಂದು ಸಾಧನೆಯನ್ನ. ಕಿರಿ ಕಿರಿ ಕಿರಿ ಶುರು ಮಾಡೋದು, ನೀವು ಡೊನೇಟ್ ಮಾಡ್ರಿ, ನೀವು ಡೊನೇಟ್ ಮಾಡ್ರಿ, ಡೊನೇಷನ್ ಬೇಕು, ಡೊನೇಷನ್. ಎಲ್ಲಿ ದ್ವೈತ ಭಾವ ಇದೆ ಅಲ್ಲಿ ಎಕ್ಸ್ಪೆಕ್ಟೇಷನ್ಸ್ ಇರ್ತವೆ, ಎಲ್ಲಿ ನಿರೀಕ್ಷೆಗಳು ಇರ್ತವೆ ಅಲ್ಲಿ ನಿರಾಶೆಗಳಿರ್ತವೆ, ಎಲ್ಲಿ ನಿರಾಶೆಗಳಿರ್ತವೆ ಸಹಿಸ್ಕೊಳ್ಳಿಕ್ ಆಗುದಿಲ್ಲ ಅದನ್ನು ಎದುರಿಸುವಂತಹ ದ್ವೇಷ ಬರ್ತದೆ, ಏನನ್ನ ದುಃಖವನ್ನು ಎದುರಿಸುವಂತಹ ದ್ವೇಷ ಬರ್ತದೆ. ಹೀಗೆ ರಾಗದ್ವೇಷಗಳು ಬೆನ್ನು ಹತ್ತಾವೆ ವಿತತ ಭಾವದಲ್ಲಿ ಸತ್ಯವನ್ನ ನಾವು ಇಟ್ಕೊಂಡರೆ. ಈಗ ಪ್ರಕರಣ ಏನ್ ಮಾಡ್ತದೆ, ವಿತತ ಭಾವವನ್ನ ವಿತತ ಭಾವ ಅಂತ ನೋಡೋದೇ ಅದರ ನಿವೃತ್ತಿ. ಗೊತ್ತಾಗ್ಲಿಲ್ಲ, ಕಾಟನ್ ಸತ್ಯ, ಬಟ್ಟೆ ಮಿಥ್ಯ. ಕಾಟನ್, ಕಾಟನ್ ಸತ್ಯ, ಕಾಟನ್ ಇದೆ ಅಂತ ಹುಡುಕಿರುತ್ತಾರೆ. ಘಟ ಸ್ವಾಮಿ ಸ್ವಾಮೀಜಿ ಮಾತಾಡ್ತಾರೆ. ಚೊಕ್ಕೆ ಚೊಕ್ಕೆ ಎಲ್ಲ ಪಂಚವಾರ್ಷಿಕ ಯೋಜನೆ, ಸುಮ್ಮನೆ ಸ್ವಾಮೀಜಿ ಸ್ವಾಮೀಜಿ ಅನ್ನೋದಷ್ಟೇ ಅಲ್ಲ. ಆಮೇಲೆ ಕಾಟನ್ ಸತ್ಯ, ಬಟ್ಟೆ ಮಿಥ್ಯ. ಈಗ ಬಟ್ಟೆ ಮಿಥ್ಯ, ಈ ಮಿಥ್ಯ ಬಟ್ಟೆಯನ್ನು ನಾವು ಹೇಗೆ ನಾಶಪಡಿಸಬೇಕು? ಹಾಗಾದರೆ ಅವಿನಾಶಿ ಆತ್ಮನಾದು ಆತ್ಮ ನಾಶ ಆಗುವುದಲ್ಲ, ಈ ಬಟ್ಟೆನೂ ನಾಶ ಆಗಲಿಲ್ಲ ಈಗ, ಆದರೂ ಕಿವಿ ಚುರುಕಾದ ಆದರೂ ಇದು ಮಿಥ್ಯ ಎನ್ನುವುದು ಸ್ಪಷ್ಟ ಅಂದಮೇಲೆ ಅದು ಸತ್ಯ ನಮಗೆ ಗುರುತಿಸುವ ಅವಶ್ಯಕತೆ ಇಲ್ಲ. ಇಲ್ಲಿ ಗ್ಯಾಪ್ ಅಲ್ಲಿ ಒಂದೆರಡು ಪ್ರಶ್ನೆ ಉದ್ಭವ ಆಗ್ತವೆ. ಇದು ಮಿಥ್ಯ ಅಂತ ಆಗಿದ್ದಾದರೆ ತೋರಿದ್ದು ಹೇಗೆ? ಮಿಥ್ಯ ತೋರ್ಬಾರ್ದಲ್ವಾ? ಅದು ಕ್ಲಾರಿಫಿಕೇಶನ್ನು. ಸುಳ್ಳು ಕಾಣುವುದಿಲ್ಲವೇ ವಿನಃ ಮಿಥ್ಯ ಕಾಣುವುದಿಲ್ಲ ಅಂತೇನಿಲ್ಲ. ಶಶವಿಷಾಣವತ್ ಮೊಲದ ಕೊಂಬು ಸುಳ್ಳು ಕಾಣ್ತಾವೇನು? ಅನುಭವಕ್ಕೆ ಬರ್ತಾವೇನು? ಅನುಭವಕ್ಕೂ ಬರುವುದಿಲ್ಲ, ಇಂದ್ರಿಯಗಳಿಗೂ ಲಭ್ಯ ಇಲ್ಲ, ಪ್ರತ್ಯಕ್ಷವೂ ಇಲ್ಲ. ಹಾಗೆ ಸುಳ್ಳು ತೋರುವುದು ಇಲ್ಲ, ಕಾಣುವುದೂ ಇಲ್ಲ, ಅನುಭವಕ್ಕೆ ಲಭ್ಯವೂ ಇಲ್ಲ. ಯಾಕಂದ್ರೆ A to Z ನಾನ್ ಎಕ್ಸಿಸ್ಟೆಂಟ್. ನಾವು ಸುಳ್ಳು ಅಂತ ಹೇಳಿದಲ್ಲ, ಈ ಪ್ರಪಂಚ ಮಿಥ್ಯ ಅನ್ನೋದನ್ನ ನಾವು ಸುಳ್ಳು ಅಂತ ಹೇಳಿಲ್ಲಲ್ಲ. ನಾವು ಇಷ್ಟೇ ಹೇಳಿದೀವಿ, ಇದು ಸತ್ಯವಲ್ಲ, ತೋರಿ ಅಡಗುವಂಥದ್ದು. ಈ ತೋರಿ ಅಡಗುವಂಥದ್ದನ್ನ ನಾಶ ಮಾಡೋದು ಹೇಗೆ? ವಿವೇಕದ ಕೊರತೆಯ ಕಾಲದಲ್ಲಿ, ಅಜ್ಞಾನದ ಸಮಯದಲ್ಲಿ ಅದನ್ನು ಸತ್ಯ ಅಂತ ನಾವು ಒಪ್ಪಿಕೊಂಡಿದ್ವಿ. ಈಗ ಜಿಜ್ಞಾಸದ ಸಮಯದಲ್ಲಿ ಅದು ತೋರಿ ಅಡಗುವಂಥದ್ದು ಅಂತ ನಮಗೆ ಸ್ಪಷ್ಟವಾದ ನಂತರ ತೋರುತ್ತದ, ತನ್ನ ಪಾಡಿ ತಾನ ಅಡಗುತ್ತದ, ನಾವ್ಯಾರು ನಾಶ ಮಾಡಲಿಕ್ಕದ. ಹೀಗಾಗಿ ಯಾವುದು ತೋರಿ ಅಡಗುವಂಥದ್ದಿದೆಯೋ ಅದನ್ನು ನಾವು ನಾಶಪಡಿಸುವ ಅವಶ್ಯಕತೆ ಇಲ್ಲ. ಮತ್ತೆ ಹೆಂಗೆ ಇಲ್ಲಿ ಹೇಳ್ತಲ್ಲ ದ್ವೈತವನ್ನು ನಾಶ ಮಾಡಬೇಕು ಅಂತೇಳಿ, ಅದು ಏನು ಹೇಳಿಕೆ ಅಂದರೆ ಇದು ತೋರಿ ಅಡಗುವಂಥದ್ದು ಅನ್ನುವುದು ನಮಗೆ ಗಟ್ಟಿಯಾಗಿ ಜ್ಞಾನ. ಮಿಥ್ಯೆಯ ಮಿಥ್ಯತ್ವದ ಜ್ಞಾನ. ಓ ಶಬ್ದ ಹಂಗೆ ಬರ್ಬೇಕು ಕನ್ನಡದು. ಮಿಥ್ಯತ್ವದ ಜ್ಞಾನ, ಅದು ಮಿಥ್ಯ ಹೌದು. ಆ ಮಿಥ್ಯ ಅದು ಮಿಥ್ಯತ್ವದಿಂದ ಕೂಡಿದೆ, ಆದ್ದರಿಂದ ಅದನ್ನ ನಾಶ ಮಾಡುವ ಅವಶ್ಯಕತೆ ಇದೆ. ಓ ಹಾಗಾದ್ರೆ ಅದನ್ನು ನಾಶಪಡಿಸಿದ್ರೆ ಹಾಗೆ ಇಟ್ಬಿಡೋಣವೋ? ಇಡೋದೇನದಲ್ಲಿ ಇಡೋದೇನಿದೆ? ಇಡೋದು ಅಂತ ಆಗಿದ್ರೆ ಅದಕ್ಕೊಂದು ಭಾವ ಇರಬೇಕಲ್ಲ, ಒಂದು ಭೌತಿಕ ಭಾವ ಇರಬೇಕಲ್ಲ, ಅದಕ್ಕೊಂದು ಫಿಸಿಕಲ್ನೆಸ್ ಅಂತ ಇರಬೇಕಲ್ಲ. ಇದೆಯೋ ಇದಕ್ಕಿದೆ ನೋಡಿ, ಈಗೊಂದು ಫಿಸಿಕಲ್ನೆಸ್ ಇದೆ, ಭೌತಿಕತ್ವ ಇದೆ. ಯಾವುದು ಮಿಥ್ಯವೋ ಇಡೋ ಪ್ರಶ್ನೆ ಎಲ್ಲಿಂದ ಬರ್ತದೆ? ಅದನ್ನು ನಾಶ ಮಾಡೋ ಪ್ರಶ್ನೆ ಆದ್ರೆ ಎಲ್ಲಿಂದ ಬರ್ತದೆ? ಮತ್ತೇನಾಗಬೇಕು? ನಾಮ ರೂಪ ಇದು ಮಿಥ್ಯ ಅನ್ನುವುದರ ಮಿಥ್ಯತ್ವ ನಮಗೆ ಸ್ಪಷ್ಟವಾಗುತ್ತೆ. ಈ ಮಿಥ್ಯತ್ವವು ಅವಿದ್ಯೆಯಿಂದ ಆದ ಆರೋಪಿತ ಮಿಥ್ಯ. ಈ ಮಿಥ್ಯತ್ವಕ್ಕೆ ಕಾರಣ ಏನು? ಅವಿದ್ಯ. ಈ ಮುಂದಿನೀಗ ಅವಿದ್ಯಾ ನಿವೃತ್ತಿ. ಅವಿದ್ಯಾ ಅಂದ್ರೆ ಇನ್ನೂ ಮಿಥ್ಯ ಪದಾರ್ಥ ಹುಟ್ಟಿಕೊಂಡಿಲ್ಲ, ಒಳ್ಳೆಯ ಆವರಣದ ಸ್ಥಿತಿ ಮಾತ್ರ, ಅದು ಅದು ಅವಿದ್ಯೆ. ಇನ್ನು ನಾಮರೂಪಗಳು ಭ್ರಮಿಸಲ್ಪಟ್ಟಿಲ್ಲ, ಮೂಲ ಸ್ಥಿತಿ. ಅದನ್ನ ಕಾರಣ ಅಂತ ಯಾಕೆ ಹೇಳ್ತೇವೆ ಅಂದ್ರೆ ಅಲ್ಲಿಯೇ ನಾಮರೂಪಗಳು ಭ್ರಮಿಸಲ್ಪಡ್ತವೆ, ಅವಿದ್ಯೆ, ಅದರ ನಿವೃತ್ತಿ. ಇವನು ಹಗ್ಗವನ್ನು ತೊಳೆದು ಹಾವಿನಿಂದ ಕಚ್ಚಿಸಿಕೊಂಡ. ನಾವು ನೀವು ಎಷ್ಟೋ ಸಲ ಅಲ್ಲೇ ಅಡ್ಡಾಡೀವಿ, ನಮಗೆ ಹಗ್ಗ ಇದೆ ಅಂತ ನಮಗೂ ಗೊತ್ತಿಲ್ಲ, ಅವನಿಗೂ ಗೊತ್ತಿಲ್ಲ, ನಮಗೂ ಗೊತ್ತಿಲ್ಲ. ನಾವು ಹಗ್ಗವನ್ನು ತೊಳೆದು ಅಡ್ಡಾಡಿರ್ತೀವಿ, ಅದು ನಮಗೆ ಹಾವಿನ ಭ್ರಮ ಆಗಿಲ್ಲ. ಜೊತೆಗೆ ಗುರುತಿಸಲಿ, ಹಗ್ಗದ ಜ್ಞಾನವೂ ಆಗಿಲ್ಲ. ಹಾಗಾದ್ರೆ ಇದು ಯಾವ ಸ್ಥಿತಿ ಹೇಳ? ಟೋಟಲಿ ಇಲ್ಲ, ಆವರಣ ಮಾತ್ರ. ಈ ಆವರಣದ ಸ್ಥಿತಿಯಲ್ಲಿ ವಿಕ್ಷೇಪ ಯಾವಾಗ ಪ್ರವೇಶ ಆಗ್ತದೆ? ನಾಮರೂಪಗಳು ಉತ್ಪತ್ತಿ ಆಗ್ತದೆ, ದ್ವೈತ ಪ್ರಪಂಚ ಅಲ್ಲ. ಚಂದದಲ್ಲ, ದ್ವೈತ ಪ್ರಪಂಚ ಲಭ್ಯ ಆಗ್ಬಿಡುತ್ತೆ. ಅತ್ಯಂತ ಸೂಕ್ಷ್ಮವಾದ ಲೆಕ್ಕಾಚಾರದಲ್ಲಿ ದ್ವೈತ ಪ್ರಪಂಚ ಲಭ್ಯ. ಸತ್ಯದ ಅರಿವು ನಮಗೆ ಸ್ಪಷ್ಟ ಇಲ್ಲದೆ ಇದ್ದರಿಂದಾಗಿ ನಾನು ರೂಪವೇ ಸತ್ಯ ಅಂತೇಳಿ ನಮಗೆ ಸ್ಪಷ್ಟ. ಸತ್ಯ ಹಗ್ಗ, ಅದರ ಸ್ಪಷ್ಟತೆ ನಮಗಿಲ್ಲದೆ ಇದ್ದರಿಂದಾಗಿ ತೋರಿಕೆ ಮಾತ್ರವಾಗಿದ್ದರೂ, ಮಿಥ್ಯಾ ಮಾತ್ರವಾಗಿದ್ದರೂ, ಆರೋಪಿತ ಮಾತ್ರವಾಗಿದ್ದರೂ, ಕಲ್ಪನಾ ಮಾತ್ರವಾಗಿದ್ದರೂ ನಾಮರೂಪಗಳು, ಅವು ಕಲ್ಪನಾ ಮಾತ್ರವಾಗಿ ಉಳಿಲಿಲ್ಲ, ಅವು ಏನಾಗಬಹುದು? ಸತ್ಯ. ಈ ನಾಮರೂಪಗಳಲ್ಲಿಯ ಈ ದ್ವೈತ ಪ್ರಪಂಚದ ಸತ್ಯತ ಏನಿದೆಯೋ ಇದೇ ಸಂಸಾರ ಅಂಶ. ಈ ಸಂಸಾರದಲ್ಲಿ ಉಂಟಾಗುವ ರಾಗದ್ವೇಷಗಳಿಂದ ಇವನು ಸಂಘಾತ ಜೀವಾತ್ಮ ಸಂಸಾರಿ ಅಂಶ. ಈ ಸಂಸಾರಿ ಎಂದೋ ಎಷ್ಟೋ ಜನ್ಮಗಳ ನಂತರ ಸಂಸಾರ ಬೇಡ, ಸಂಸಾರಿ ಬೇಡ ಅಂತ ಸನ್ಯಾಸ, ಎಲ್ಲವುಗಳಿಂದಲೂ ಮುಕ್ತ. ಇಷ್ಟೇ ಇರೋದ್ನು ಕತೆ. ಇಲ್ಲಿ ತಾತ್ಪರ್ಯ ಏನು ಅಂದ್ರೆ, ಇದಷ್ಟನ್ನು ಮಿಥ್ಯ ಅಂತ ತಿಳ್ಕೊಂಡ ಮೇಲೆ ಇದನ್ನ ನಾಶಪಡಿಸುವುದು ಹೇಗೆ ಅಂತ ನೀವು ಪ್ರಶ್ನೆ ಕೇಳುವ ಅವಶ್ಯಕತೆ ಇಲ್ಲ. ಲಭ್ಯ ಇದ್ದದ್ದನ್ನು ನಾಶಪಡಿಸುವುದು, ಲಭ್ಯ ಇದೆ ನಾಶಪಡಿಸುವುದು, ಲಭ್ಯ ಇದೆ ನಾಶ. ಎಷ್ಟು ಪುರು ಪುರು ಪುರು ಸುಟ್ಟು. ಮಿಥ್ಯಾ ಪ್ರಪಂಚವು, ದ್ವೈತ ಪ್ರಪಂಚವು ಲಭ್ಯ ಇದೆಯಾ? ನಾಶ ಯಾಕೆ ಮಾಡಬೇಕು? ಆದರೆ ಅದು ಎಷ್ಟು ಮಟ್ಟಿಗೆ ತೋರಿಕೆ? ಹಂಡ್ರೆಡ್ ಪರ್ಸೆಂಟ್ ತೋರಿಕೆ. ಪರ್ಸೆಂಟೇಜ್ ಲೆಕ್ಕಾಚಾರ ಮಾಡ್ಬೇಕಂದ್ರೆ ನೂರಕ್ಕೆ ನೂರು ಅದು ತೋರಿಕೆ ಮಾತ್ರ. ತೊಂಬತ್ತೊಂಬತ್ತು ಅಂತಂದ್ರೆ ಒಂದು ಮತ್ತೆ ಉಳಿತದಲ್ಲ, ಅದು ಮುಂದಿನ ಪ್ರಪಂಚಕ್ಕೆ ಕಾರಣ. ಹೀಗಾಗಿ ಮತ್ತೆ ಮತ್ತೆ ಯುಗ ಯುಗ ಪ್ರಳಯ ಯುಗ ಸ್ಥಿತಿ ಇದೆಲ್ಲ ಮತ್ತೆ ಮತ್ತೆ ಯುಗ ಸೃಷ್ಟಿ ಎಲ್ಲ ಮತ್ತೆ ಮತ್ತೆ ಶುರು. ಇಂಡಿವಿಜುವಲ್ ಆದರೆ ಪುನರಪಿ ಜನನಂ ಪುನರಪಿ ಮರಣಂ ಅಂತ ಹೇಳ್ತೀವಿ. ಎಲ್ಲ ಟೋಟಲ್ ನಾನು ಹೇಳಬೇಕು ಅಂತಂದ್ರೆ ಸೃಷ್ಟಿ ಸ್ಥಿತಿ ಲಯ ಹುಟ್ಟುತ್ತೆ ಇರ್ತದೆ ನಾಶ. ಹೀಗಾಗಿ ದ್ವಿತೀಯ ಪ್ರಕರಣ ಅವಶ್ಯಕತೆ ಎದಕ್ಕಿದೆ ಅಂತಂದ್ರೆ ಅಲ್ಲಿ ನಮ್ಗೆ ವೈತತ್ಯ ಪ್ರತಿಪಾದನಾಯ ವಿತತ ಭಾವನ್ನ ನಾವು ಪ್ರದರ್ಶನ ಮಾಡಬೇಕಾಗಿದೆ. ಅದಕ್ಕೆ ಆ ಪ್ರಕರಣ ಹೆಸರು ವೈತತ್ಯ ಪ್ರಕರಣ. ಅದ್ವೈತಸ್ಯ ಅಪಿ ವೈತತ್ಯ ಪ್ರಸಂಗ ಪ್ರಾಪ್ತು. ದ್ವೈತಿಗಳಿಗೆ ಅದ್ವೈತ ಅನ್ನೋದು ಮಿಥ್ಯ. ಹಾಗೆ ನಮಗೆ ಕೇಳಿ ಕೇಳಿ ಕೇಳಿ ಕೇಳಿ ಕೇಳಿ ಕೇಳಿ ಆಧಾರ ಆಧೇಯ ನ್ಯಾಯದಂತೆ ನಮ್ಗೆ ಕನ್ಫ್ಯೂಷನ್ ಆಗಬಾರ್ದು ಅಂತೇಳಿ ಅದ್ವೈತಸ್ಯಾದ ವೈತತ್ಯ ಪ್ರಸಂಗ ಪ್ರಾಪ್ತವು ಯುಕ್ತಿತ ಓದಿದ್ಯಾಗಲೇ ನಾವು ತಥಾ ಅದ್ವೈತಸ್ಯ ಅಪಿ ವೈತತ್ಯ ಪ್ರಸಂಗ ಪ್ರಾಪ್ತವು ಯುಕ್ತಿತ ತಥಾ ತಥಾತ್ವದರ್ಶನಾಯ ತೃತೀಯಂ ಪ್ರಕರಣಂ. ಸರಿಯಾದ ತಿಳುವಳಿಕೆ ಇಲ್ಲದೆ ಇದ್ದಾಗ ಅದ್ವೈತ ಅನ್ನುವಂಥ ಜ್ಞಾನವು ಅದ್ವೈತಸ್ಯ ವೈತತ್ಯ ಪ್ರಸಂಗ ಪ್ರಾಪ್ತವು. ಅದ್ವೈತ ಅನ್ನುವಂಥದ್ದು ಅದು ಸುಳ್ಳು ಅಂತ ದೈತ್ಯರು ನಿರ್ಣಯಕ್ಕೆ ಬರ್ತಾರೆ. ದೈತ್ಯನ ಸುಳ್ಳು ಏನ್ ತತ್ವ ಇದೆ ಒಂದು ದೈತ್ಯ ತತ್ವ ನಿದ್ದೆ ಎಲ್ಲೋ ಇದ್ದೆ ನಾನಿದ್ದೇನೆ ಎಲ್ಲೋ ಇದ್ದೆ ನೀನು ನೀನು ನಾನು ನಾನು ನಾವಿಬ್ರು ಒಂದಾಗ್ಲಿಕ್ಕೆ ಸಾಧ್ಯವೇ ನೋಡ್ತಾ ಇದಕ್ಕೆ ದೈತ ಅಂತ ಒಪ್ಕೊಂಡಿಲ್ಲ ನೀನು ಒಪ್ಕೊಂಡೆ ನಿನ್ನ ಸುಖ ದುಃಖ ನಿನ್ ಕರ್ಮ ನಿನ್ ಕರ್ಮ ನಿನ್ ಪ್ರಾಪ್ತ ನಿನ್ ಅವ ಶಬ್ದನೇ ಬೇರೆ ಶಬ್ದಗಳು ಏನು ಸಿಗ್ತಾವೆ ವೇದಾಂತ ಶಾಸ್ತ್ರದಲ್ಲಿ ನನ್ ಪಾಪ ನನ್ ಪುಣ್ಯ ನನ್ ಧರ್ಮ ನನ್ ಕರಿ ನನ್ ಮನಸ್ಸು ಹೀಗಾಗಿ ದ್ವೈತವು ಸತ್ಯ ಅದ್ವೈತವು ತೋರಿಕೆ ತೋರಿಕೆ ಅನ್ನುವ ಎಲ್ಲಿ ನಿರ್ಣಯಕ್ಕೆ ಬರ್ತೀವೋ ಅಂತೇಳಿ ಇದು ಮೂರನೆಯ ಪ್ರಕರಣ ಏನ್ ಮಾಡ್ತದೆ ಅಂತಂದ್ರೆ ವೈದ್ಯ ಯುಕ್ತಿತಃ ತಥಾತ್ವ ದರ್ಶನಾಯ ತೃತೀಯ ಪ್ರಕರಣ ಯುಕ್ತಿಯಿಂದ ಇವೆಲ್ಲ ಯುಕ್ತಿಯಿಂದನೇ ತೆಗೆದಾಕ್ಬೇಕು ಇವನು ಹೇಳ್ತಾನೆ ನಂಬಪ್ಪ ಶ್ರದ್ಧ ಇರುವ ಹೋಗ್ತದೆ ಸತ್ಯ ಮಿಥ್ಯ ಜಿಜ್ಞಾಸ ಮಧ್ಯದೊಳಗ ನನ್ ಭಕ್ತಿಯಿಂದ ನಡ್ಕೋಪ್ಪ ನನ್ನಲ್ಲಿ ವಿಶ್ವಾಸ ಇಡಪ್ಪ ನೀನೇ ಹೇಳಿದ್ರೆ ಅದು ಏನೇನೇ ಕೆಲಸ ಕೊಡಂಗಿಲ್ಲ ಅವನಿಗೆ ಯುಕ್ತಿಯಿಂದನೇ ಹೊಡಿಬೇಕು ಅವನಿಗೆ ಏಕೆಂದ್ರೆ ಕುತರ್ಕದ ನಿರ್ಣಯದಲ್ಲಿ ಇದ್ದರಿಂದಾಗಿ ಸತರ್ಕದಿಂದಲೇ ಅದನ್ನು ತೆಗೆದುಹಾಕ ಯುಕ್ತಿತ ದರ್ಶನಾಯ ತೃತೀಯ ಪ್ರಕರಣ ಮೂರನೇ ಪ್ರಕರಣ ಒಂದಿದೆ ಅದ್ವೈತಸ್ಯ ಅದ್ವೈತಸ್ಯ ತಥಾತ್ವ ಪ್ರತಿಪತ್ತಿ ಪ್ರತಿಪಕ್ಷಭೂತಾನಿ ಪ್ರತಿಪಕ್ಷಭೂತಾನಿ ಯಾನಿ ಯಾನಿ ವಾದ ಅಂತರಾಣಿ ವಾದಾಂತರಾಣಿ ಅವೈದಿಕಾನಿ ಅವೈದಿಕಾನಿ ಸಂತಿ ಸಂತಿ ಈಶಾಂ ಈಶಾಂ ಅನ್ಯೋನ್ಯ ವಿರೋಧಿತ್ವಾದ ಅನ್ಯೋನ್ಯ ವಿರೋಧಿತ್ವಾದ ಅತರ್ಥ ಅತರ್ಥ ಅರ್ಥತ್ವೇನ ಅರ್ಥತ್ವೇನ ಅತರ್ಥ ಅರ್ಥತ್ವೇನ ಅತರ್ಥ ಅರ್ಥತ್ವೇನ ತದ್ ಉಪಪತ್ತಿಭಿ ಏವ ಉಪಪತ್ತಿಭಿ ಏವ ನಿರಾಕರಣಾಯ ನಿರಾಕರಣಾಯ ಚತುರ್ಥಂ ಪ್ರಕರಣಂ ಚತುರ್ಥಂ ಪ್ರಕರಣಂ ನಾಲ್ಕನೇ ಪ್ರಕರಣ ಬಂದಿದೆ ಇದು ಏನ್ ಹೇಳಿದ್ರು ಮೂರನೇ ಪ್ರಕರಣದಲ್ಲಿ ಅದು ವೈದ್ಯ ಪ್ರಕರಣ ಏನಂತ ಹೇಳಿದ್ರಲ್ಲಿ ಅವರು ತೋರಿ ಅಡಗುವಾಗಪ್ಪ ಇದು ನೀನಿದನ್ನ ಸತ್ಯ ಅಂತ ಭ್ರಮಿಸ್ಕೊಂಡು ಕೂತ್ಕೊಂಡಿದೀಯಾ ಸೊ ಇದು ತರ್ಕದಿಂದ ತೆಗೆದುಹಾಕಬೇಕು ಹಾಗಾದ್ರೆ ಸತ್ಯ ಏನು ಇದು ತೋರಿ ಅಡಗುವುದು ಸತ್ಯ ಏನಾಗಾದರೆ ದ್ವೈತ ಅದ್ವೈತ ಅದ್ವೈತವೇ ಸತ್ಯ ಅದ್ವೈತಸ್ಯಾಪಿ ವೈತತ್ಯ ಅದ್ವೈತಸ್ಯ ತಥಾತ್ವ ಪ್ರತಿಪತ್ತಿ ಪ್ರತಿಪಕ್ಷ ಭೂತಾನಿ ಅದ್ವೈತ ಅಂತ ಏನಿದೆಯೋ ಇದು ಮಾತ್ರ ಅತ್ಯಂತಿಕ ಸತ್ಯ ಇದನ್ನ ಅಡ್ಡ ಹಾಕಲಿಕ್ಕಾಗಿ ಪ್ರತಿಪಕ್ಷಗಳು ಸತತವಾಗಿ ಕಾಯ್ತಾ ಇದ್ದವು ನೋಡ್ರಿ ಅವ್ರ ಮನೆ ಸತ್ತು ಯಾಕೆ ಕಾರಣ ಮೋದಿಯವರು ಈ ಥರ ನಿರ್ಣಯ ತಗೊಂಡು ಕಾಯ್ತಾ ಇದ್ದಾನು ಪ್ರತಿಪಕ್ಷರು ಓ ಪಾಪ ಚಪ್ಪಲ್ ಹೊಡೆಯವರು ಯಾರೂ ಇಲ್ಲ ಅವರು ಆದ್ರೂ ಓ ಅಂತ ಮಾತಾಡ್ತಾರೆ ಪ್ರತಿಪಕ್ಷದವರು ಕಾಯ್ತಾ ಇದ್ದಾರೆ ಏನಂತೇಳಿ ಅದ್ವೈತ ಅನ್ನುವಂಥದ್ದು ಇದು ಸತ್ಯ ಅನ್ನೋದಕ್ಕೆ ಅಡಿತಡೆ ಯಾರಿಂದ ಅಡಿತಡೆದೆ ಪ್ರತಿಪಕ್ಷಗಳಿಂದ ಅಡಿತಡೆ ತಥಾತ್ವ ಪ್ರತಿಪತ್ತಿ ಪ್ರತಿಪಕ್ಷ ಭೂತಾನಿ ಇವರು ವಾದ ಅಂತರಾಣೆ ಅವೈದಿಕಾನಿ ಸಂತಿ ಇವರೆಲ್ಲ ಅವೈದಿಕರು ಇವರೆಲ್ಲ ವೇದವಾದವನ್ನ ಸ್ವೀಕರಿಸದೇ ಇದ್ದವರು ಇವರೆಲ್ಲ. ತೀಶಾನ್ ಅನ್ಯೋನ್ಯ ವಿರೋಧತ್ವ, ಅದು ನಮ್ ಬಿಡಿ ನಮ್ಮನೆ ವಿರೋಧ, ಅವರವರಲ್ಲಿ ವಿರೋಧ ಇದೆ. ಇವನಿಗೆ ಕಳಹಣ ಇಟ್ಟದ್ದು ಅವನಿಗೆ ಗೊತ್ತಿದೆ, ಅವನಿಗೆ ಕಳಹಣ ಇಟ್ಟದ್ದು ಇವನಿಗೆ ಗೊತ್ತಿದೆ. ಇಬ್ಬರಿ ಅವರವರಲ್ಲೇ ವಿರೋಧ ಇದೆ. ಇವನೇನೂ ಮಾಡ್ಬೇಕಾಗಿಲ್ಲ, ಮೋದಿ ಸುಮ್ಮನೆ ಕೈ ಮುಕ್ಕೊಂಡು ಹಿಂಗೆ ನಿಂತ್ಕೊಂಡ್ಬಿಡ್ತಾನ ಅಷ್ಟೇ. ಅವನೇನು ಮಾಡ್ಬೇಕಾಗಿಲ್ಲ, ಅವರವರ ಜಗಳ ಇರ್ತಾರೆ, ಅವರವರ ಹೊಡೆದಾಡ್ತಾರೆ. ಅದಕ್ಕೆ ಅನ್ಯೋನ್ಯ ವಿರೋಧಿತ್ವ ಅದ. ಅತ ಅತ ಅತರ್ಥ ಅರ್ಥತ್ವೇನ, ಅವರು ಒಬ್ಬರಿಗೊಬ್ಬರು ವಿರೋಧವಾಗಿದ್ದು ಅವರವರೇ ನಿರ್ಣಯಿಸ್ತಾರೆ ಸರಿಯಲ್ಲ ಸರಿಯಲ್ಲ ಅಂತೇಳಿ. ಈಗ ಇವನು ಅವನನ್ನು ವಿರೋಧಿಸ್ತಾ ಇದ್ದಾಗ ಇವನು ಸಿದ್ಧ ಮಾಡ್ಬೇಕು, ಏನು ನಿನ್ನ ನಿನ್ನ ನಿನ್ನ ದ್ವೈತವಾದ ಸರಿಯಲ್ಲ ಅಂತ. ಅವನು ಇವನನ್ನು ವಿರೋಧಿಸ್ತಾ ಇದ್ದಾಗಿ ಅವನು ಇವನು ನಿನ್ನ ದ್ವೈತವಾದ ಸರಿಯಲ್ಲ, ಇವರಿಬ್ಬರು ಒಂದು ವೇಳೆ ದ್ವೈತವಾದ ಸರಿ ಅಲ್ಲ ಅಂತ ಸಿದ್ಧ ಮಾಡಿಬಿಟ್ರೆ ನಾನ್ಯಾಕೆ ದ್ವೈತವಾದ ಸರಿ ಅಲ್ಲ ಅಂತ ಸಿದ್ಧ ಮಾಡ್ಲಿಕ್ಕೆ ಹೋಗ್ಲಿ. ನೀನು ಮಾತಾಡೋದನ್ನ ಇವನು ಸುಳ್ಳು ಅಂತ ಸಿದ್ಧ ಮಾಡ್ದ, ನೀನು ಮಾತಾಡೋದನ್ನ ನೀನು ಸುಳ್ಳು ಅಂತ ಇರೋರು ನನ್ನ ಎದುರಿಗೆ ನೀವಿದ್ದೀರಿ, ಹೌದಾ? ಈಗ ನೀವು ನೀವಾಗೇನೆ ನಿಮ್ಮ ತತ್ವಜ್ಞಾನವನ್ನ ಸುಳ್ಳು ಅಂತ ನೀವೇ ಸಿದ್ಧ ಮಾಡಿರುವಾಗ ನಾನೇ ಹೊಸದಾಗಿ ಮತ್ತೆ ಸಿದ್ಧ ಮಾಡಿಕೊಂಡು. ದಟ್ ಇಸ್ ಶಂಕರ್ ಗೋಲ್ ಬ್ರಹ್ಮಸೂತ್ರ ಹಿಂಗೆ ಮಾಡಬಾರ್ದು. ಬೌದ್ಧನನ್ನ ಸಾಂಖ್ಯನ ಮಾಡ್ತಾನೆ, ಸಾಂಖ್ಯನನ್ನ ವೈಶೇಷಿಕ ವಿರೋಧ ಮಾಡ್ತಾನೆ, ವೈಶೇಷಿಕನನ್ನ ಒಬ್ಬರಿಗೊಬ್ಬರು ಒಬ್ಬರಿಗೊಬ್ಬರು ವಿರೋಧ ಮಾಡ್ಕೊಂಡು ಹೋಗ್ತಾರೆ. ಆ ತಂದ್ರಪ್ಪ ನೀವೇ ನೀವೇ ಸಿದ್ಧ ಮಾಡಿಬಿಟ್ರಿ, ಏನಂತ ನಿಮ್ದೆಲ್ಲ ಸುಳ್ಳು ಅನ್ನೋದು ನೀವೇ ಸಿದ್ಧ. ಈಗ ನಾನೇನು ಹೇಳ್ತೀನಿ ಸ್ವಲ್ಪ ಕೇಳ್ಕೊಡ್ರಿ ಅಂತ ತಮ್ಮ ವಿಚಾರವನ್ನು ಮುಂದೆ ಪ್ರತಿಪಾದನೆ ಮಾಡ್ತಾರೆ. ಈ ಸಿಗ್ಗೋಯಿ ಇದಕ್ಕೆ ಮಿಸ್ಟರ್ ಮೋದಿ ನೀವೇನು ಹೆದರ್ಬೇಕಾಗಿಲ್ಲ, ಅವರವರೇ ಹೊರಡಾಡ್ತಾರೆ, ಅವರವರೇ ಕಕ್ಕುತ್ತಾರೆ, ತಗೊಂಡು ಹೋಗಿ ಕೆನಾಲ್ನ ಹಾಕ್ತಾರೆ, ಕೆರೆಯಾಗಿ ಮುಳುಗಿಸ್ತಾರೆ, ನೀವ್ ಯಾಕೆ ಚಿಂತೆ ಮಾಡ್ತೀರಿ? ನಿನ್ ಪಾಡಿ ಪ್ರಕಟಣೆ ಮಾಡ್ಬೇಕಾಯ್ತು ಮಾಡಿದ್ರಿ, ಆರಾಮಾಗಿ ಇದ್ಬಿಡ್ರಿ, ಎಲ್ಲ ತಾಮ ಹಾಳಾಗ್ತದೆ. ಹೀಗಾಗಿ ಯುಕ್ತಿಯಿಂದ ಅನ್ಯೋನ್ಯ ವಿರೋಧಿತ್ವಾದ ಅತಥ ಅರ್ಥತ್ವೇನ ತತ್ ಉಪಪತ್ತಿ ಬಿಗೀವ ನಿರಾಕರಣಾಯ ಚತುರ್ಥಂ ಪ್ರಕರಣಂ. ಈ ನಾಲ್ಕನೇ ಪ್ರಕರಣ ಎದು ಬಂದಿದೆ ಅಂತಂದ್ರೆ ಅವರು ಎಲ್ಲರ ವಾದಗಳನ್ನ ಯುಕ್ತಿಗಳಿಂದಲೇ ಹೊರಗೆ ಹಾಕಿ ಇದು ಏನು ಸತ್ಯ ಅನ್ನೋದು ತೋರಿಸಲಿಕ್ಕಾಗಿ ಈ ನಾಲ್ಕನೇ ಪ್ರಕರಣ ಬಂದಿದೆ. ಈ ಪ್ರಕಾರ ಈ ಮೂರು ಭಾಷೆಗಳಲ್ಲಿ ಸಂಬಂಧ ಪ್ರಯೋಜನ ಪ್ರಕರಣಾಂತರವಾಗಿ ಏನೇನಿದೆ ಅನ್ನುವಂಥದ್ದನ್ನ ವಿವರಿಸಿದ ನಂತರ ಮುಂದೆ ನಾಲ್ಕನೇ ಭಾಷ್ಯದಲ್ಲಿ ಓಂಕಾರ ನಿರ್ಣಯಿಸಲಿಕ್ಕಾಗಿ ಪೀಠಿಕೆಯನ್ನು ಹಾಕ್ತಾ ಇರ್ತಾರೆ. ಕಥಂ ಪುನಃ ಓಂಕಾರ ನಿರ್ಣಯ ಆತ್ಮತತ್ವ ಪ್ರತಿಪತ್ತಿ ಉಪಾಯತ್ವ ಪ್ರತಿಪದ್ಯತೆ ಇತಿ ಉಚ್ಯತೆ. ಕಥಂ ಪುನಃ ಓಂಕಾರ ನಿರ್ಣಯ, ಓಂಕಾರ ನಿರ್ಣಯ ಓಂಕಾರ ಅನ್ನುವ ಜಿಜ್ಞಾಸದಲ್ಲಿ ಏನು ನಿರ್ಣಯ ಆಗ್ತದೆಯೋ ಅದು ಆತ್ಮತತ್ವವನ್ನು ಪ್ರತಿಪತ್ತಿ ಉಪಾಯ, ಆತ್ಮತತ್ವವನ್ನು ತಿಳಿದುಕೊಳ್ಳೋದಕ್ಕೆ ಕಥಂ ಪ್ರತಿಪದ್ಯತೆ ಇತಿ ಹೇಗೆ ಅದು ಅನುಕೂಲಕರವಾಗುತ್ತದೆ. ಯಾವುದು ಅನುಕೂಲಕರವಾಗಬೇಕು? ಓಂಕಾರ ನಿರ್ಣಯವು ಆತ್ಮತತ್ವವನ್ನು ತಿಳಿದುಕೊಳ್ಳೋದಕ್ಕಾಗಿ ಹೇಗೆ ಅದು ಅನುಕೂಲಕರವಾದೀತು? ಆತ್ಮದಪ್ಪ ಆತ್ಮ ನಾಲ್ಕು ಪಾದ ಅಂತ ತಿಳ್ಕೊ, ಒಂದು ಹಸು ಅಂತ ಭಾವಿಸು. ಆ ಹಸುವಿಗೆ ನಾಲ್ಕು ಪಾದಗಳಿದ್ದಂತೆ ಈ ಹಸುವಿಗೆ ನಾಲ್ಕು ಪಾದಗಳು, ವೇದಗಳು ಅನ್ನೋ ಹಸುವಿಗೆ ನಾಲ್ಕು ಪಾದಗಳಿವೆ ಅಂತ ತಿಳ್ಕೊ. ಈ ನಾಲ್ಕು ಪಾದಗಳು ಯಾವು ಅಂತ ಕೇಳಿದ್ದಾರೆ, ವಿಶ್ವ ತೈಜಸ ಪ್ರಾಜ್ಞ ತುರಿಯ ಅಂತ. ಹೀಗೆ ಒಂದು ಸುಂದರವಾದಂತಹ ಜಿಜ್ಞಾಸವನ್ನ ಅದು ಉಪಾಸನಕ್ಕೂ ಆಗಿರಬೇಕು, ಅದು ಪರಾವಿದ್ಯಾ ಪ್ರಾಪ್ತವಾಗಬೇಕು ಆಗಿರಬೇಕು. ಹಾಗೆ ಈ ಗ್ರಂಥ ಆ ವಿಚಾರವನ್ನು ಮಂಡಿಸ್ತದೆ. ಓಂಕಾರ ಅನ್ನುವಂಥದ್ದು ಹೇಗೆ ಪರ ಅಪರ ಬ್ರಹ್ಮ ಪ್ರಾಪ್ತಿಗೆ ಅನುಕೂಲಕರವಾಗಿತ್ತು. ಪರಬ್ರಹ್ಮ ಅಪರ ಬ್ರಹ್ಮ ಹೇಗೆ ಅನುಕೂಲಕರವಾದೀತು? ಆತ್ಮ ತತ್ವ ಪ್ರತಿಪತ್ತಿ ಉಪಾಯತ್ವ ಅಪರ ಬ್ರಹ್ಮ ಪ್ರಾಪ್ತಿಯಿಂದ ಕ್ರಮ ಮುಕ್ತಿ ಸಾಧ್ಯ, ಪರಬ್ರಹ್ಮ ಪ್ರಾಪ್ತಿಯಿಂದ ಸದ್ಯೋಮುಕ್ತಿ ಸಾಧ್ಯ. ಸದ್ಯೋಮುಕ್ತಿ ಅಂದ್ರೆ ಜೀವನ್ ಮುಕ್ತಿ ಅಂದ್ರೆ ಎರಡು ಒಂದೇ ಲೆಕ್ಕಾಚಾರ. ಆಮೇಲೆ ಅಪರ ಬ್ರಹ್ಮನಿಂದ ಏನ್ ಸಿಗ್ತದೆ ನಮ್ಗೆ? ನಮ್ಗೆ ಕ್ರಮ ಮುಕ್ತಿ ಅಂದ್ರೆ ಇಲ್ಲಿಂದ ಅಲ್ಲಿ ಹೋಗಿ ಅಲ್ಲಿ ಮಹಾವಾಕ್ಯ ಉಪದೇಶಕ್ಕೆ ಅಲ್ಲಿ ಶ್ರವಣ ಮನ್ನಾಧ್ಯಾಸನ ಮಾಡಿ ಆ ಮೂಲಕವಾಗಿ ಅಲ್ಲಿಂದ ನಾವು ಮುಕ್ತರಾಗುವಂತಹದ್ದು ಕ್ರಮ ಮುಕ್ತಿ. ಇಷ್ಟೊಳಗೆ ಬಹಳ ಅಡೆತಡೆಗಳು ಎಷ್ಟೋ ಈ ಅಂಥವು ಯಾವ ಆಗುವುದಿಲ್ಲ, ಬಹಳ ರೇರು. ಆದರೂ ಟ್ರೈನ್ ಹೊರಡ್ತಾವ ಎಲ್ಲೋ ಹೋಗಬೇಕಾಗಿರ್ತದೆ, ಎಲ್ಲೋ ಹೋಗ್ಬಿಡ್ತಾವ. ಹಾಂಗ ನಿಮ್ ಟ್ರೈನ್ ಹೊಂಟದ್ದು, ಆ ಟ್ರೈನ್ ನೀವು ಕೂತಿರ್ತೀವಿ, ನೀವು ಹೊಂಟಿದ್ದು ಕ್ರಮ ಮುಕ್ತಿಗೆ, ಅಕಸ್ಮಾತ್ ಒಂದು ನರಕಕ್ಕೋ ಇಲ್ಲ್ಯಾಕೆ ಬಂದೆ ಅಂತ ಅನ್ಬಾರ್ದು. ಎಂತೆಂಥವರೋ ಬಂದಿರ್ತಾರೆ, ಧರ್ಮರಾಯ ಬಂದಿರ್ತಾನೆ, ಪಂಚ ಪಾಂಡವರು ಇಲ್ಲೇ ಬಂದಿದ್ದಾರೆ, ಎಲ್ಲರೂ ಇಲ್ಲೇ ನರಕ ದರ್ಶನ ಮಾಡ್ಕೊಂಡು ಹೋಗ್ಯಾರೆ, ಇನ್ ಯಾಕೆ ಹೋಗ್ಬಾರ್ದು ಅಂತ. ನಿನಗೂ ಅಲ್ಲೇ ಬರ್ದು ಇಲ್ಲ, ನಾ ಕ್ರಮಮುಕ್ತಿ ಹೋಗಿದ್ನಲ್ಲ, ಏನ್ ಮಾಡೋದು? ಕ್ರಮಮುಕ್ತಿದು ಪರೋಕ್ಷ, ನಿತ್ಯ ಪರೋಕ್ಷ ಫಲ ತಾನೆ. ನಿತ್ಯ ಪರೋಕ್ಷ ಫಲ ಅವ್ರು ಯಾವತ್ತಿಗೂ ಅದು ಪರೋಕ್ಷವೇ. ಅದು ನಿತ್ಯ ಪರೋಕ್ಷ ಅಂದ್ರೇನು? ಶಾಶ್ವತವಾಗಿ ಪರೋಕ್ಷ. ನಾಳೆ ನಾಳೆ ನಾಳೆ ಮುಂದ ಮುಂದ ಮುಂದ ಮುಂದ ಮುಂದೆ ಆಗ್ತಾ ಹೋಗೋದು, ಅದೇ ಅದಕ್ಕೆ ಪರೋಕ್ಷ ಫಲ ಅಂತಂದ್ರೆ ಮುಂದಾಗ್ತಾ ಹೋಗೋದು. ಈ ಶರೀರ ಇರುವವರಿಗಂತೂ ಅದು ಈ ಅನುಭವ ಬರೋದೇ ಇಲ್ಲ, ಹಿಂಗೆ ಮುಂದೆ ಆಗ್ತಾನೆ ಇರೋದು. ಶರೀರ ಬಿದ್ದಮೇಲೆ, ಶರೀರ ಬಿದ್ದಮೇಲೆ ಅನುಭವ ಬಂತಲ್ಲ, ನಮ್ಗೇನು ಗೊತ್ತು, ನೀನು ಬಂತ ಇಲ್ಲ ನಮ್ಗೇನು ಅಲ್ಲ. ಶಾಸ್ತ್ರ ಹೇಳ್ತದೆ, ಹಾ ಶಾಸ್ತ್ರ ಹೇಳ್ತಂತ ನಾವು ಹೇಳ್ತಾ ಇದ್ದೀವಿ. ಏನು ಇದು ಪರೋಕ್ಷ ಫಲ, ಈ ಪರೋಕ್ಷ ಫಲದಲ್ಲಿ ಇವರಿಗೆ ವಿಶ್ವಾಸ ಇಲ್ಲ. ಆದ್ರಿಂದ ಏನು ಅಂದ್ರೆ ಪ್ರತ್ಯಕ್ಷ ಫಲ ಜೀವನ್ ಮುಕ್ತಿ, ಜೀವನ್ ಮುಕ್ತಿ ಅದನ್ನ ಅದನ್ನು ನೀವು ಸಾಧಿಸು. ಹೀಗಾಗಿ ಓಂಕಾರ ನಿರ್ಣಯ ಆತ್ಮ ತತ್ವ ಪ್ರತಿಪತ್ತಿ ಉಪಾಯತ್ವ ಪ್ರತಿಪದ್ಯತೆ ಈ ಪ್ರಕಾರವಾಗಿ ಹೇಳುತ್ತಾರೆ. ಅಲ್ಲಿ ಏನೇನು ಬರ್ತಾವೆ ಕಠೋಪನಿಷತ್ತಿನ ಹೇಳಿಕೆ? ಆಲಂಬನೈ ಸತ್ಯ ಕಾಮ ಓಂತ್ಮನ ಯುಂಜೀತ ಓಂತಿ ಬ್ರಹ್ಮ ಓಂಕಾರ ಇವ ಇದಗುಂ ಸರ್ವ. ನಾನ್ ಬಿಡಿಸಿ ಓದಿರ್ತೇನಲ್ಲ, ಏವ ಇದಗುಂ ಅಂದಾಗ ಏವೇ ಇದಗುಂ ಅಂತ ಯಾಕೆ ಹೇಳ್ಬೇಕು ನೀನು? ನಿಮ್ ಸಲವಾಗಿ ಬಿಡಿಸ್ತೇವೆ ಅಂದ್ರೆ ನಾನು ಕೂಡಿಸಿ ಹೇಳ್ಬಿಡ್ತೀನಿ. ಈ ಒಂದು ವಾಕ್ಯನೇ ಕೂಡಿಸ್ತೀನಿ ಇದನ್ನು ಪೂರ್ತಿ. ನಿಮ್ ಸಲ ನಾನು ಬಿಡಿಸ್ತೀನಿ ಅದನ್ನ, ನೀವು ಬಿಡಿಸ್ಕೊಡ್ರಿ, ನೀವು ಒಳ್ಳೆಯದು. ಓಂಕಾರ ಇವ ಇದಗುಂ ಸರ್ವಂ ಇತ್ಯಾದಿ ಶ್ರುತಿಭ್ಯಃ. ಓಂ ಇತ್ಯೇತತ್ ಕಠೋಪನಿಷತ್. ಯಾವುದನ್ನ ನಾ ಹೇಳಬೇಕಾಗಿದ್ದ ಚಿಕೇತ ಅದು ಅದು ಓಂಕಾರ ಮಾತ್ರವಾಗಿದೆ. ಅದೇ ಉಪನಿಷತ್ನಲ್ಲಿ ಅಪರಾವಿದ್ಯಾ ಪ್ರಾಪ್ತಿಗಾಗಿಯೂ ಕೂಡ ಉಪಾಸನ ಹೇಳ್ತಾನೆ. ಏತದ್ ಆಲಂಬನಂ, ಓಂಕಾರವನ್ನ ಉಪಾಸನಾ ದೃಷ್ಟಿಯಲ್ಲಿ ಆಲಂಬನಂ ಅದನ್ನ ಆಲಂಬನವನ್ನಾಗಿ ಇಟ್ಕೋಬೇಕು, ಅದನ್ನ ಧ್ಯೇಯವನ್ನಾಗಿ ಇಟ್ಕೋಬೇಕು, ಗುರಿಯನ್ನಾಗಿ ಇಟ್ಕೋಬೇಕು, ಅದನ್ನೇ ಭಾವಚಿತ್ರವನ್ನಾಗಿ ಇಟ್ಕೋಬೇಕು. ಆ ಶಬ್ದವನ್ನೇ ಪ್ರಮಾಣವನ್ನಾಗಿಟ್ಕೋಬೇಕು. ಏನ್ ಶಬ್ದ? ಓಂ ಏತದ್ವೈ ಸತ್ಯಕಾಮ. ಇದು ಪ್ರಶ್ನೋಪನಿಷತ್. ಏತದ್ವೈ ಸತ್ಯಕಾಮ, ಹೇ ಸತ್ಯಕಾಮ, ನೀ ಕೇಳ್ತಾ ಇರೋದು ಯಾವುದು ಅದು ಇದೇ ನೋಡು. ಓಂ ಇತ್ಯ ಆತ್ಮಾನಂ ವಿಂಜೀತ ಓಂ ಅಂತ ಹೇಳ್ತಾ ಹೇಳ್ತಾ ಅಕಾರ ಉಕಾರ ಮಕಾರ, ಅಕಾರ ಷಷ್ಠಿ, ಉಕಾರ ಸ್ಥಿತಿ, ಮಕಾರ ಅಂತ, ಓಂ ಆ ಮೂರು ಸ್ಥಿತಿಗಳಲ್ಲಿ ಇರುವುದು ಎಚ್ಚರ, ಅದು ನಾನು. ಹೇ ಮೂರು ಇಲ್ಲಿ ಬಿಡು. ಸ್ಥೂಲ ಸೂಕ್ಷ್ಮ ಕಾರಣ ಶರೀರಗಳಿರ್ತವೆ, ಇಲ್ಲಿ ಬಿಡು. ಅಲ್ಲಿ ನೀನು ಸಂಸಾರದ ಮುಕ್ತನಾಗಬೇಕು ಅಂತ ಬಂದಿ, ಮುಕ್ತನಾಗಿನಲ್ಲ, ಮುಕ್ತನೇ ಇದ್ದೇನಲ್ಲ ನನಗೆ. ಸಂಸಾರ ಹಂಗಾದಲ್ಲ, ಇನ್ನು ಸಂಸಾರದನು ಏನು ನಾಮರೂಪದ ಜಗತ್ತು, ಅದನ್ನು ಸಂಸಾರದ ಅಂತ ಹೇಳಿದ್ರೆ ಸಂಸಾರ ಅದ. ಅದ್ರ ಅರ್ಥ ರಾಗದ್ವೇಷ ಇವೆ. ರಾಗದ್ವೇಷ ಹಿಡಿದು ತೋರ್ಸು ನನ್ ಸ್ವಲ್ಪ. ಸುಖ ದುಃಖ ಇದೆ, ಸೆಡದ್ ತೋರಿಸು. ಮಜಾ ಅಂತ ನೋಡ್ರಿ, ಇದು ಬಹಳ ಚಂದ. ಸುಖ ದುಃಖ ರಾಗ ದ್ವೇಷ ಇವು ಯಾವುವು ನಮ್ಗೆ ಕೈಗೆ ಸಿಗೋದಿಲ್ಲ. ಭಾರಿ ಭಾರಿ ಪ್ರಯತ್ನ ಮಾಡಿದ್ರೆ ನಕ್ಕ ಹಲ್ಲುಗಳು ಸಿಗ್ತಾವ ಕೈಗೆ. ನಗು ಯಾರಿಗೂ ಸಿಗೋದಿಲ್ಲ. ಪ್ರಯತ್ನ ಮಾಡಿದರೆ ಅದು ಬಾಷ್ಪೀಭವನ ಆಗದೆ ಹೋದರೆ ಕಣ್ಣೀರು ಸಿಗ್ತಾವೆ. ಅದ್ರ ದುಃಖ ಯಾರ ಕೈಗೆ ಸಿಗೋದು? ಕೈ ಕಾಲು ಮುರಿತಾವ ಸಿಟ್ಟು ಬಂದಾಗ, ಆದ ಸಿಟ್ಟು ಯಾರ ಕೈಗೆ ಸಿಗೋದು? ಯಾಕಂದ್ರೆ ಅವು ಇಲ್ಲೇ ಇಲ್ಲ. ಕಮ್ ಆನ್ ಮ್ಯಾನ್, ಬ್ಯೂಟಿಫುಲ್ ನ್ಯೂ ಲಾಜಿಕ್ ಯುವರ್ ಬಾಡಿ. ಅವು ಇಲ್ಲೇ ಇಲ್ಲ, ಇದ್ರ ತನ ಸಿಗೋವು. ಮಗ ನಮ್ಮ ಕೈಗೆ ಸಿಗ್ತಾನೆ, ಮಗನ ಮಗ. ಆದರೆ ಆ ಮಗನಲ್ಲಿ ತಂದೆ ಅನ್ನೋ ಭಾವ ಇರೋದಿಲ್ಲ. ಅವಾಗ ಆ ಮಗ ಹೆಂಗಾಗ್ತಾನವ? ಹಾಗೆ ಮಗ ಸಿಗ್ತಾನೆ, ಮಗ ಎನ್ನುವ ಭಾವ ಸಿಗೋದಿಲ್ಲ. ತಂದೆ ಸಿಗ್ತಾನೆ, ತಂದೆ ಎನ್ನುವ ಭಾವ ಸಿಗೋದಿಲ್ಲ. ಯಾಕೆ ಸಿಗೋದಿಲ್ಲ? ಅವೆಲ್ಲ ಬರೀ ತೋರಿಕೆ, ಎಲ್ಲ ಸಂಬಂಧಗಳು ಬರೀ ತೋರಿಕೆ ಮಾತ್ರ. ನಾ ಬರೀ ಹೀಗಾಗಿ ಇವೆಲ್ಲ ಉಪನಿಷತ್ತುಗಳು ಶಾಸ್ತ್ರಗಳು ಇಷ್ಟು ಪ್ರಕಾರವಾಗಿ ಓಂಕಾರವನ್ನ ಹೊಗಳಿವೆ. ಏನು ಓಮಿತಿ ಆತ್ಮಾನ ಮಿಂಜೀತ ಏತದ್ವೈ ಸತ್ಯಕಾಮ. ಓಮಿತಿ ಬ್ರಹ್ಮ ತೈತ್ರಿಯ, ಓಮಿತಿ ಬ್ರಹ್ಮ, ಓಮಿತಿ ಇದಗುಂ ಸರ್ವಂ, ಓಗುಂ ಓಗುಂ ಶೋ, ಓಮಿತಿ ಬ್ರಹ್ಮ ತೈತ್ರಿಯ. ಓಂಕಾರ ಏವ ಇದಂ ಸರ್ವಂ. ಈಗ ಇದುಗುಂ ಹೇಳಿಲ್ಲ ನೋಡೋಣ. ಯಾಕೆ ಇದುಗುಂ ಹೇಳಿಲ್ಲ? ಇವುಕ ಅಂತಾರ, ಇವುಕ ಅಂತಾರ ಸ್ವಾಮೀಜಿ. ಹೆಂಗ್ ಬಿಡಿಸ್ತಾರ, ಏನ್ ಇಂಟರ್ಪ್ರಿಟೇಷನ್ ಮಾಡ್ತಾರೆ, ಯಾವಾಗ ಹೆಂಗ್ ತರ್ತಾರ? ಅವಾಗ ದಟ್ ವಾಸ್ ನೆಸೆಸರಿ. ಓಂ ಇದಗುಂ, ಹೌದಾ? ಓಮೇ ಇದಗುಂ ಅಲ್ಲ, ಓಂ ಇದಗುಂ. ಇವಾಗ ಅದರ ಅವಶ್ಯಕತೆ ಇಲ್ಲ. ಈಗ ನಾವು ವ್ಯಾಖ್ಯಾನ ಮಾಡಿದ್ದೀನಿ, ಈಗ ವ್ಯಾಖ್ಯಾನ ಮಾಡಿಕತ್ತಾಗ ಅದು ಇದಗುಂ ಅಂತ ಹೇಳಬಾರ್ದು. ಏನಂತ ಹೇಳ್ಬೇಕಾದ್ರೆ ಇದಂ, ಓಂ ಇದಂ, ಅದೇ ಓಂ ಇವ ಇದಂ ಸರ್ವಂ. ಓಂಕಾರ ಇವ ಇದಂ ಸರ್ವಂ, ಇದಂ ಸರ್ವಂ ಓಂಕಾರ ಇವ ಇತ್ಯಾದಿ ಶ್ರುತಿಭ್ಯ. ರಜ್ವಾದಿ ಇವ ಸರ್ಪಾದಿ ವಿಕಲ್ಪಸ್ಯ ಆಸ್ಪದ ಅದ್ವಯ ಆತ್ಮ ಪರಮಾರ್ಥಕ ಸನ್ನ ಪ್ರಾಣಾದಿ ವಿಕಲ್ಪಸ್ಯ ಆಸ್ಪದ ಯಥಾ ಕಥಾ ಸರ್ವ ಅಪಿ ವಾಕ್ ಪ್ರಪಂಚ ಪ್ರಪಂಚಃ ಪ್ರಾಣಾದಿ ಆತ್ಮ ವಿಕಲ್ಪ ವಿಷಯ ಓಂಕಾರ ಇವ ರಜ್ಜು ಆದಿಹೀವ ಸರ್ಪಾದಿ ವಿಕಲ್ಪಸ್ಯ ರಜ್ಜುವಿನಲ್ಲಿ ಸರ್ಪ ಹೇಗೋ ಶುಕ್ತಿಕೆಯಲ್ಲಿ ರಜತೋ ಹೇಗೋ ಹಾಗೆ ಇಲ್ಲಿ ಹಗ್ಗದಲ್ಲಿ ಸರ್ಪದ ಕಲ್ಪನಾ ಅವಕಾಶ ಆಯಿತು. ಅದೇ ಪ್ರಕಾರ ಅದ್ವಯ ಆತ್ಮ ಪರಮಾರ್ಥತಃ ಪಾರಮಾರ್ಥಿಕವಾಗಿರುವುದು ಅದ್ವಯ ಆತ್ಮ ಪ್ರಾಣಾದಿ ವಿಕಲ್ಪಸ್ಯ ಆಸ್ಪದ ಪ್ರಾಣ ಮನಸ್ಸು ಬುದ್ಧಿ ಜ್ಞಾನ ಇಂದ್ರಿಯ ಕರ್ಮೇಂದ್ರಿಯ ಕರ್ಮ ಭೋಗ ಎಲ್ಲವುಗಳಿಗೂ ಆಸ್ಪದ. ಬಹಳ ಸುಂದರವಾದ ಅದೇ ಆಸ್ಪದ ಅಂತಂದ್ರೆ ಏನು ಇದೇನಪ್ಪ ನಾ ಏನು ಮಾಡೋದಿಲ್ಲ ಅವ್ರವ್ರು ಮಾಡ್ಕೊಂಡು ನಾ ಏನ್ ಮಾಡ್ಲಿ ಇದು ಆಸ್ಪದ ನಾನು ಬರೀ ಆಸ್ಪದ ಮಾಡಿಕೊಡ್ತೇನೆ ಅಷ್ಟೇ ಅದು ನಾನು ಏನು ಪ್ರಯತ್ನ ಮಾಡಿ ನಾನು ಆಸ್ಪದ ಮಾಡಿಕೊಟ್ಟಿನಿ ನೀವೇನು ಜಗಳಾಡ್ರಿ ಅದು ಅದು ಇಲ್ಲ ನನ್ನ ಪಣ ಇದ್ದೇನೆ ಚೆನ್ನಾಗಿ ಆಸ್ಪದ ಮಾಡಿಕೊಟ್ಟೆ ಅಂತ ಹೇಳ್ತಾರೆ ಅಷ್ಟೇ ಇಲ್ಲ ನಾ ಆಸ್ಪದವನ್ನು ಮಾಡಿಕೊಳ್ಳೋದಿಲ್ಲ. ಹಾ ಹಾಗೆ ವಾಕ್ ಪರಮಾರ್ಥತಃ ಸನ್ನ ಪ್ರಾಣಾದಿ ವಿಕಲ್ಪಸ್ಯ ಆಸ್ಪದ ಯಥ ತಥಾ ಅದೇ ಪ್ರಕಾರ ಅವು ದೃಷ್ಟಾಂತನೇ ಕೊಟ್ಟರು ಆಮೇಲೆ ಆ ದೃಷ್ಟಾಂತ ಮೂಲಕ ಮುಂದೆ ಹೇಳ್ತಾರೆ ತಥಾ ಸರ್ವ ಅಪಿ ವಾಕ್ ಪ್ರಪಂಚ ವಾಕ್ ಪ್ರಪಂಚ ಅಂತಂದ್ರೆ ನಾಮ ನಾಮ ರೂಪ ಹೌದಲ್ವಾ ಅದರಲ್ಲಿ ನಾಮ ವಾಕ್ ಪ್ರಪಂಚ ವಾಕ್ ಪ್ರಪಂಚ ಪ್ರಾಣಾದಿ ಆತ್ಮ ವಿಕಲ್ಪ ವಿಷಯ ಓಂಕಾರ ಇವ ಅದೆಲ್ಲವೂ ಓಂಕಾರವೇ ಸಚ ಆತ್ಮಸ್ವರೂಪಮೇವ ತದ್ ಅಭಿದಾಯ ತದ್ ಅಭಿದಾಯಕತ್ವಾದ ಓಂಕಾರ ವಿಕಾರ ಶಬ್ದಾಭಿಧೇಯಶ್ಚ ಸರ್ವಃ ಪ್ರಾಣಾದಿಃ ಆತ್ಮವಿಕಲ್ಪಃ ಅಭಿದಾನ ವ್ಯತಿರೇಕೇನ ನಾಸ್ತಿ ಸಚ ಆತ್ಮಸ್ವರೂಪಮೇವ ತದ್ ಅಭಿದಾಯಕತ್ವಾತ್ ಅಲ್ಲಿ ಇರುವುದು ಆತ್ಮ ಮಾತ್ರ. ಪ್ರಪಂಚ ಏನಿದು ಇದು ಮಾತಿನ ವಿಕಾರ ಮಾತಿನ ವಿಕಾರವೇ ಪ್ರಪಂಚ ಶಬ್ದದ ವಿಕಾರವೇ ಪ್ರಪಂಚ ಓಂಕಾರದ ವಿಕಾರವೇ ಪ್ರಪಂಚ ಓಂಕಾರದ ವಿಕಾರವೇ ಪ್ರಪಂಚ ಓಂಕಾರ ವಿಕಾರ ಶಬ್ದ ಅಭಿಧೇಯಶ್ಚ ಸರ್ವ ಪ್ರಾಣಾದಿ ಆತ್ಮ ವಿಕಾರ ಓಂಕಾರದ ವಿಕಾರ ಏನು ಎಲ್ಲ ಪ್ರಾಣ ಇಂದ್ರಿಯ ಎಲ್ಲ ಓಂಕಾರದ ವಿಕಾರ ಹೂವು ಹಣ್ಣು ಅಂತ ನೀವು ಹೇಗೆ ಬಾಹ್ಯ ಪ್ರಪಂಚದಲ್ಲಿ ಮಾತಾಡ್ತೀರಿ ಹಾಗೆಯೇ ನಮ್ಮ ವ್ಯಕ್ತಿತ್ವದಲ್ಲಿ ಇಷ್ಟೊಂದು ಪರ್ಸನಾಲಿಟಿಗಳಲ್ಲ ಅಷ್ಟು ಏನು ಹೆಸರಿಸ್ತೀವಿ ಅವಷ್ಟು ಕೂಡ ಓಂಕಾರದ ವಿಕಾರ ಓಂಕಾರ ವಿಕಾರ ಶಬ್ದ ಅಭಿಧೇಯಶ್ಚ ಸರ್ವ ಪ್ರಾಣಾದಿ ಆತ್ಮ ವಿಕಲ್ಪ ಅಭಿಧಾನ ವ್ಯತಿರೇಕೇನ ನಾಸ್ತಿ ಒಂದು ವೇಳೆ ಓಂಕಾರವಾಗಿ ಸಂದರ್ಭದಲ್ಲಿ ಯಾವಕ್ಕೂ ಅಸ್ತಿತ್ವ ಇರುವುದಿಲ್ಲ. ಆದ್ದರಿಂದ ಇಡೀ ಪ್ರಪಂಚ ಏನು ಕರೀತದೆ ಶಾಸ್ತ್ರ ವಾಚಾರಂಭಣ ವಿಕಾರೋ ನಾಮಧೇಯಂ ತದಸ್ಯ ಇದಂ ವಾಚ ತಂತ್ಯ ನಾಮಭಿ ದಾಮಭಿ ಸರ್ವಂ ಸಿದಂ. ಇದು ಚಂದ್ರೆ ಅನ್ಕೋತೀನಿ ನನಗೆ ಇನ್ನು ಗೊತ್ತಿಲ್ಲ ಕಬ್ಬಿನ ಗಣಿ ಇರ್ತಾವಲ್ಲ ಒಂದು ಕಣ್ಣಿನಿಂದ ಒಂದು ಕಣ್ಣು ಕಬ್ಬು ಕಬ್ಬು ಒಂದು ಕಣ್ಣಿನಿಂದ ಒಂದು ಕಣ್ಣು ಅದು ಗಣಿ ಅಂತ ಆಮೇಲೆ ಅದು ಮಧ್ಯದಲ್ಲಿ ಇದೆಯಲ್ಲ ಅದು ಕಣ್ಣು ಗಣಿ ನಿಲ್ವಲ್ಲಿ ಗಣಿ ಅಂತ ಬರ್ಬೋದು ಅದು ಗಣಿ ನಾವು ಕಣ್ಣು ಅಂತೀವಿ ನಮ್ಮ ಭಾಷೆ ಹೋದ್ರೆ ಧಾರದಲ್ಲಿ ಕಣ್ಣು ಅಂತ ಇಲ್ಲಿ ಕೂಡ ಇದೆಲ್ಲ ಕಬ್ಬು ಇಡ್ತಾರೆ ಗಣ್ಣು ಈ ಕಣ್ಣಿನಿಂದ ಕಣ್ಣಿಗೆ ಏನು ಅಳತೆ ಅದ ಅದು ಗಣಿ ಇಷ್ಟು ಮಾತ್ರ ನನಗೆ ಗೊತ್ತು. ಅದರ ವಿಚಾರವನ್ನು ಇದು ಸ್ವಲ್ಪ ರೆಫರ್ ಮಾಡಿದ್ದಾರೆ. ಏನು ಅಂತಂದ್ರೆ, ವಾಕ್ ಎನ್ನುವುದು ಅದು ಗಣಿ, ವಾಕ್ ಎನ್ನುವುದು ಅದು ಗಣಿ. ಅವರಿಲ್ಲಿ ಸರಬಿ ಅಂತ ಕರೀತಾರೆ. ಆಮೇಲೆ ಆ ವಾಕ್ನಿಂದ ಏನು ಉತ್ಪತ್ತಿ ಆಗ್ತವೆ ಅವು ಕಣ್ಣು, ಅವು ಕಣ್ಣು. ವಾಕ್ನಿಂದ ಉತ್ಪತ್ತಿ ಆಗುದಿಲ್ಲ ಕಣ್ಣು. ವಾಕ್ ಏನು ಅಂತಂದ್ರೆ ಗಣಿ. ಆ ಗಣಿಯಿಂದ ಕಣ್ಣುಗಳು ಉತ್ಪತ್ತಿ ಆಗ್ತವೆ. ಆ ಕಣ್ಣುಗಳು ಗಣಿಗಳು ಕೂಡಿಕೊಂಡು ಕಬ್ಬು ಅಂತ ಪೂರ್ತಿ ಬಿದಿರು ಅಂತ ಸಿದ್ಧ ಆಗ್ತದೆ, ಬ್ಯಾಂಬೂ ಅಂತ ಸಿದ್ಧ ಆಗ್ತದೆ, ಅಥವಾ ಕಬ್ಬು ಅಂತ ಸಿದ್ಧ ಆಗ್ತದೆ. ಅರ್ಥ ಇಲ್ಲಿಗೆ ಪ್ರಪಂಚ ಸೃಷ್ಟಿ ಆಯಿತು ಅಂತ ಅರ್ಥ. ಎಲ್ಲಿದೆ ಸೃಷ್ಟಿ ಆಗಲಿಕ್ಕೆ? ಏನಾಗಿದೆ ಸೃಷ್ಟಿಯಲ್ಲಿ? ಅವೆಲ್ಲ ಮೂಲವಾದ ತತ್ವ ಹೇಗಿದೆಯೋ ಹಾಗೆ ಇದೆ, ಅದನ್ನು ಸರಿಸಿ ನಾವು ನೋಡ್ತೀವಿ, ಅದನ್ನು ಸೃಷ್ಟಿ ಆಯಿತು ಅಂತ ಹೇಳ್ತೀವಿ. ಮೂಲವಾದ್ದೇನು? ಆ ಗಣಿಯ ಒಳಗೆ ಒಂದು ತತ್ವ ಅನ್ನುವಂಥದ್ದಿದೆ. ಆ ತತ್ವದ ಆಧಾರದ ಮೇಲೆ ಅದು ಗಣಿ ಅನ್ಸುತ್ತದೆ, ಅದು ಕಣ್ಣು ಅನ್ಸುತ್ತದೆ, ಆ ಮೂಲಕ ಕಬ್ಬು ಅನ್ಸುತ್ತದೆ. ಹಾಗೆ ಇಲ್ಲಿ ಕೂಡ ಮೂಲ ತತ್ವ ಅನ್ನೋದಿದೆ. ಆ ಮೂಲ ತತ್ವ ಅನ್ನುವಂಥದ್ದನ್ನ ನಾವು ಅರಿತುಕೊಳ್ಳದೇ ಇದ್ದಾಗ ತೋರಿಕೆ ಮಾತ್ರವಾಗಿದ್ದ ಈ ಪ್ರಪಂಚ ಸತ್ಯ ಅಂತ ನಮ್ಮ ಅನುಭವಕ್ಕೆ ಬರ್ತದೆ. ಬರ್ತದೇನು? ಅನುಭವದಲ್ಲಿ ಉಳಿತದೆ. ಎಲ್ಲ ಸತ್ಯ, ಅತ್ತೆ ಸತ್ಯ, ಮಾವ ಸತ್ಯ, ಜಗಳ ಸತ್ಯ, ಹುಡುಗಾಟ ಸತ್ಯ, ಕೋರ್ಟ್ ಸತ್ಯ, ಜೈಲು ಸತ್ಯ, ಎಲ್ಲ ಸತ್ಯ. ಈ ಸತ್ಯಗಳಲ್ಲಿ ಈ ಸಿಕ್ಕಾಕೋರು ಅದಕ್ಕೇನಂತಾರೆ ನಿಮಗೆ? ಸಂಸಾರಿ. ಆಯ್ತೇನಪ್ಪ, ಎಲ್ಲ ಮುಗಿಸ್ಕೊಂಡು ಬಂದ್ರ ಪ್ಲಾಸ್ಟರ್ ಮಾಡೋಣ ಮಾಡ್ಬೇಕು ಅನ್ನೋದ್ರೊಳಗ ಇವತ್ತು ಮಧ್ಯಾಹ್ನ ಹೋಗ್ಬೇಕಾಗತ್ತೆ. ಹೋಗ್ಬಿಡ್ತೀವಿ ನೋಡ್ರ ಮತ್ತ ಅದೇ ಶುರು ಅಷ್ಟೇ. ಸಂಸಾರ ಅಂದ್ರೆ ಹಿಂಗಿರ್ತದ ನೋಡಿ. ಈ ಆಫ್ಟರ್ ಆಲ್ ಹೋಲ್ ಪ್ರಪಂಚ ಏನಿದು? ವಾಚಾರಂಭಣ ವಿಕಾರೋ ನಾಮ ತದಸ್ಯ ಇದಂ ವಾಚ ತಂಥ್ಯ ನಾಮಭಿ ಧಾಮಭಿ ಸರ್ವಂ ಶಿವಂ. ಎಲ್ಲವೂ ನಾಮಗಳಿಂದ ಧಾಮ ಕಟ್ಟಿ ಹಾಕಲ್ಪಟ್ಟಿವೆ. ನಾಮಗಳಿಂದ ಕಟ್ಟಿ ಹಾಕಲ್ಪಟ್ಟಿವೆ. ಸುಮ್ಮನೆ ವ್ಯವಹಾರದಲ್ಲಿ ಇರ್ತಾವಷ್ಟೇ. ಸರ್ವಂ ಜೀವಿತಂ ನಾಮನಿ ಇತ್ಯಾದಿ ಶ್ರುತಿಭ್ಯಾತ. ಆದ್ದರಿಂದ ಈ ಶ್ರುತಿ ಹೇಳುತ್ತದೆ ಏನಂತ ಹೇಳ್ತದೆ, ಬಹಳ ಚಂದ ಹೇಳ್ತದೆ ನೋಡಿ. ಓಮಿತಿ ತತ್ ಅಕ್ಷರಮಿದಗುಂ ಸರ್ವಂ ತಸ್ಯ ಉಪವ್ಯಾಖ್ಯಾನಂ ಭೂತಂ ಭವತ್ ಭವಿಷ್ಯತ ಇತಿ ಸರ್ವಂ ಓಂಕಾರ ಇವ ಯಚ್ಚ ಅನ್ಯತ್ ವಿಕಾರಾತೀತಂ ತದಪಿ ಓಂಕಾರ ಇವ ಓಂಕಾರ ಇವ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿಃ ಶಾಂತಿಃ ಶಾಂತಿಃ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜಯ ಶ್ರೀ ಸದ್ಗುರುನಾಥ ಮಹಾರಾಜ್ ಜೀ ಕೀ ಜಯ. ಶ್ರೀ ಜಯ ಶ್ರೀ ಓಂ.